ತಮ್ಮ ವಿಚಾರಗಳನ್ನು ಈ ವರ್ಷ ಅವರಿಗೆ ಹೇಗೆ ಅನಿಸ್ತು ಎಂಬಂಥ ಒಂದು ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಶ್ರೀಧರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ವರ್ಷ ತಮ್ಮ ತರಕಾರಿ ಬೆಳೆ ಹೇಗನಿಸ್ತು, ಜೊತೆಗೆ ಏನು ಇಳುವರಿಯನ್ನು ಕೊಡುತ್ತು, ಲಾಭ ಆಯಿತಾ, ಏನು ನಿಮ್ಮ ಅನಿಸಿಕೆ? ಈ ವರ್ಷ ನಾವು ತರಕಾರಿಯಲ್ಲಿ ಬದನೆಕಾಯಿ ಮಾಡಿದ್ದೀವಿ ಸರ್, ಒಂದು 2.5 ಎಕರೆ, ಮತ್ತೆ ತೊಗರಿ ಹಾಕಿದೀವಿ ಸರ್, ಒಂದು 8 ಎಕರೆ ತೊಗರಿ ಈಗ ಅಂತ ಕಟ್ ಮಾಡಿದೀವಿ ಸರ್, ಇನ್ನೊಂದು 5 ಎಕರೆ ಕಟ್ ಮಾಡಬೇಕು. ತೊಗರಿ ಚೆನ್ನಾಗಿ ಬಂದಿತ್ತು ಸರ್, ಸೈಕ್ಲೋನ್ ಇಂದ ಸ್ವಲ್ಪ ಎಫೆಕ್ಟ್ ಆಯ್ತು, ಆದ್ರೂ ಪರವಾಗಿಲ್ಲ, ಎಕರೆಗೆ ಒಂದು 5-6 ಕ್ವಿಂಟಲ್ ಬಂದಿದೆ. ಜೊತೆಗೆ ತರಕಾರಿ ಬೆಳೆಗಳನ್ನ ಹಾಕೊಂಡಿವಿ ಅಂತ ಹೇಳಿದ್ರಿ, ಯಾವ್ಯಾವ ತರಕಾರಿ ಬೆಳೆಗಳನ್ನ ಹಾಕೊಂಡಿದ್ರಿ, ಹೇಗೆ ರೇಟ್ ಸಿಕ್ತಿ ನಮ್ಗೆ ಈ ವರ್ಷ, ನಿಮ್ಗೆ ಲಾಭ ಅನಿಸ್ತಾ ಹೇಗೆ? ಸರ್, ಬದನೆಕಾಯಿ ಒಂದು 2.5 ಎಕರೆ ಹಾಕಿದೀವಿ ಸರ್, ಸ್ಟಾರ್ಟಿಂಗ್ ಆಗಸ್ಟ್ ಸೆಪ್ಟೆಂಬರ್ ರೇಟ್ ಇರಲಿಲ್ಲ ಸರ್, ಅಕ್ಟೋಬರ್ ಇಂದ ರೇಟ್ ಚೆನ್ನಾಗಾಯ್ತು ಸರ್, ಬದನೆಕಾಯಿ ಪರವಾಗಿಲ್ಲ, ಚೆನ್ನಾಗಿ ಬಂತು ಸರ್. ತಾವು ಪ್ರತಿ ವರ್ಷನೂ ಕೂಡ ತರಕಾರಿ ಹಾಕೊಳ್ತಾ ಇದ್ರಿ, ಈರುಳ್ಳಿ ಆಯ್ತು, ಜೊತೆಗೆ ಬದನೆಕಾಯಿ ಆಯ್ತು, ಬೆಂಡೆಕಾಯಿ ಆಯ್ತು, ಈ ಬೆಳೆಗಳನ್ನ ಹಾಕೊಂಡಿದ್ರಿ, ಎಲ್ಲಾ ಬೆಳೆಗಳಿಗಿಂತ ಇದು ಬದನೆಕಾಯಿ ಉತ್ತಮ ಅಂತ ಹೇಳ್ತೀರಾ? ಹಾ ಸರ್, ಉತ್ತಮ ಇದೆ, ಬಟ್ ರಿಸ್ಕ್ ಬಹಳ ಸರ್, ಅದು ಔಷಧಿ ಬಹಳ ಹೊಡಿಬೇಕು, ಮಳೆಗಾಲದಲ್ಲಿ ಹುಳ ಅವಳಿ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ಕೊರೋನಾ ಕಾಲದಲ್ಲಿ ನಿಮ್ಗೇನು ಮಾರ್ಕೆಟಿಂಗ್ ಸಮಸ್ಯೆ ಹೇಗೆ ಅನಿಸ್ತು? ಅದೇ ಸ್ವಲ್ಪ ಕಷ್ಟ ಅನಿಸ್ತು ಸರ್, ಯಾಕಂದ್ರೆ 3 ದಿನ ಬಂದಿರ್ತಿತ್ತು, 1 ದಿನ ಓಪನ್ ಇರ್ತಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್ ಕ್ವಾರಂಟೈನ್ ಅಲ್ಲಿ, ಆಮೇಲೆ ಚೆನ್ನಾಗಾಯ್ತು ಸರ್. ಸರ್, ನಮ್ಗೆ ಸ್ಟಾರ್ಟಿಂಗ್ ಏನಿರ್ಲಿಲ್ಲ ಸರ್, 50-60 ರೂಪಾಯಿಗೆ 15 ಕೆಜಿ ಪಾಕೆಟ್ ಇತ್ತು ಸರ್ ಶ್ರಾವಣ ಮಾಸದಲ್ಲಿ. ಅದಾದ್ಮೇಲೆ ದಸರಾಯಿಂದ ರೇಟ್ ಬಂತು ಸರ್, 400 ರೂಪಾಯಿ 15 ಕೆಜಿ ಪಾಕೆಟ್ ಹೋಯ್ತು ಸರ್ ದಸರಾಯಿಂದ ಅಪ್ ಟು ಡಿಸೆಂಬರ್ ವರೆಗೆ ಚೆನ್ನಾಗಿ ಸಿಕ್ತು ಸರ್ ರೇಟ್. ಈಗಲೂ ಕೂಡ ನಿಮ್ದು ಬದನೆಕಾಯಿ ಬೆಳೆ ಇದೆ ಹೊಲದಲ್ಲಿ? ಹಾ, ಇದೆ ಸರ್, ಈಗ ಡೌನ್ ಆಗಿದೆ ಸರ್, 100 ರೂಪಾಯಿ ಪಾಕೆಟ್, 15 ಕೆಜಿ ಪಾಕೆಟ್ ಇದೆ. ಜೊತೆಗೆ ಈ ವರ್ಷನೂ ಕೂಡ ಟಮಾಟೆ ಬೆಳೆದಿರುವಂತಹ ರೈತ ಬಾಂಧವರು ಒಳ್ಳೆಯ ರೇಟ್ ಅನ್ನು ಪಡ್ಕೊಂಡ್ರು, ಕೆಲವೊಂದು ಸಂದರ್ಭದಲ್ಲಿ 60-70 ಹೀಗೆ ಪ್ರತಿ ಕೆಜಿಗೆ ರೇಟ್ ಏರಿಬಿಡಿತು ತರಕಾರಿಗಳ ಬೆಳೆ. ನೀವು ಟೊಮ್ಯಾಟೊ ಬೆಳೆಯನ್ನು ಹಾಕಿದ್ರಾ? ಹಾ, ಹಾಕಿದೀವಿ ಸರ್, ಸ್ವಲ್ಪ ಲೇಟ್ ಆಗಿ ಹಾಕಿದೀವಿ ಸರ್, ನಾವು 1.5 ಎಕರೆ ಟೊಮ್ಯಾಟೊ ಹಾಕಿದೀವಿ ಸರ್, ಸ್ಟಾರ್ಟ್ ಇದೆ ಸರ್ ಈಗ. ಈಗ ಸದ್ಯ ಹೇಗಿದೆ ಟೊಮ್ಯಾಟೊ ಬೆಳೆ ನಿಮ್ದು? ಹಾ, ಚೆನ್ನಾಗಿದೆ ಸರ್, ಡೈಲಿ ಹೋಗ್ತಾ ಇದೆ ಸರ್. ಈಗ ಎಷ್ಟು ರೇಟ್ ಸಿಗ್ತಾ ಇದೆ ಟೊಮ್ಯಾಟೊದಲ್ಲಿ? ಈಗ ಒಂದು ಬಾಕ್ಸ್ 750-300 ರೂಪಾಯಿ ಸಿಗ್ತಾ ಇದೆ ಸರ್. ಒಂದು ಟ್ರೇ 750-300 ರೂಪಾಯಿ ಹೋಗ್ತಾ ಇದೆ, ಈ ರೇಟ್ ಇದ್ರೆ ಪರವಾಗಿಲ್ಲ ಸರ್. ತಾವು ತೊಗರಿ ಹಾಕೊಂಡಿವಿ ಅಂತ ಹೇಳಿದ್ರಿ, ಈ ವರ್ಷ ತೊಗರಿ ಹಾಕಿರುವಂತಹ ರೈತ ಬಾಂಧವರು ಹೇಗೆ ಇಳುವರಿನ ಪಡ್ಕೊಂಡ್ರು ನಿಮ್ ಭಾಗದಲ್ಲಿ? ಸರ್, ಬೆಳೆ ಚೆನ್ನಾಗಿ ಬಂದಿತ್ತು ಸರ್, ಲಾಸ್ಟ್ ಮೂಮೆಂಟ್ ಸೈಕ್ಲೋನ್ ಬಂದು ಅದು ಹೂ ಎಲ್ಲ ಉದುರು ಬಿಡ್ತು ಸರ್, ಹಂಗಾಗಿ ಸ್ವಲ್ಪ ಇಳುವರಿಯಲ್ಲಿ ಕುಂಠಿತ ಆಯ್ತು ಸರ್, ಇಲ್ಲಾಂದ್ರೆ ಚೆನ್ನಾಗಿ ಬರ್ತಿತ್ತು ಸರ್. ಅದು ಒಂದ್ ವಾರ ಹಂಗ ತುಫಾನ್ ಇಟ್ಕೊಂಡು ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಸರ್, ಇಲ್ಲಾಂದ್ರೆ ಎಕರೆಗೆ 7-8 ಕ್ವಿಂಟಲ್ ಬರ್ತಿತ್ತು ಸರ್ ನಮ್ದು. ಸದ್ಯ ಎಷ್ಟು ಬಂತು? ಸದ್ಯ 5-6 ಕ್ವಿಂಟಲ್ ಬಂದಿದೆ ಸರ್ 1 ಎಕರೆ. ಈಗ ಹತ್ತಿ ಹಾಕಿದಂತ ರೈತರು ಏನಂತಾರೆ ನಿಮ್ ಭಾಗದಲ್ಲಿ? ಹಾ, ಹತ್ತಿ ಚೆನ್ನಾಗಿದೆ ಸರ್, ಈ ವರ್ಷ ರೇಟ್ 10,000 ರೂಪಾಯಿ ಆಗಿದೆ ಸರ್. ಹೌದು, ಕೆಲವೊಬ್ಬ ರೈತರು 9,700-8,000 ಹೀಗೆ ಆ ರೇಂಜ್ ಅಲ್ಲಿ 10,000 ರೇಂಜ್ ಅಲ್ಲಿ ಕೂಡ ಚಲೋ ರೇಟ್ಗೆ ಮಾರ್ಕೊಂಡ್ರು. ಹೌದೌದು ಸರ್, ಈ ವರ್ಷ ಹತ್ತಿ ಹಾಕಿದವರು ಚೆನ್ನಾಗಿದೆ ಸರ್, ಎಲ್ಲ ಇಳುವರಿನೂ ಚೆನ್ನಾಗಿ ಬಂದಿದೆ ಸರ್ ಹತ್ತಿ. ಅಂದ್ರೆ ಕಳೆದ ವರ್ಷಕ್ಕಿಂತ ನಾವು ವರ್ಷ ನೋಡ್ತೀವಿ, ಅದಕ್ಕೆ ಕಾಯಿ ಕೊರಕ, ಅವು ಗುಲಾಬಿ ಕಾಯಿ ಕೊರಕ, ಅವು ಈ ಹುಳಗಳು ಬಹಳ ಬರ್ತಿದ್ವು, ಈ ಸರ್ ಹೇಗಾಯ್ತು? ಈ ಸರ ಬಂದು ಸರ್ ಕಡಿಮೆ ಸರ್, ಹುಳ ಕಾಯಿ ಕೊರಕ ಕಡಿಮೆ ಇತ್ತು ಸರ್. ಈ ಒಂದು ಕೊನೆಗೆ ಮಳೆಯಲ್ಲಿ ಸಿಕ್ಕಕೊಂಡಂತ ಹತ್ತಿ ಬೆಳೆ ಸ್ವಲ್ಪ ಲಾಸ್ ಆಯ್ತು ಅಂತ ಅನ್ಸುತ್ತೆ. ಹಾ, ಸ್ವಲ್ಪ ಆದ್ರೂ ಅಷ್ಟೊತ್ತಿ ಬಿಡಿಸ್ಕೊಂಡಿದ್ರು ಸರ್, 70 ಅಂದ್ರೆ ಬಹಳಷ್ಟು, ಒಂದು 20-80% ರೈತ ಬಾಂಧವರು ಅದನ್ನ ಬಿಡಿಸ್ಕೊಂಡಿದ್ರು, ಸ್ವಲ್ಪ 10-20% ಉಳಿದುದ್ದು ಕೊನೆ ಭಾಗದ ಲೇಟ್ ಆಗಿ ಸೋವಿಂಗ್ ಆಗಿರೋದು ಸ್ವಲ್ಪ ಮಳೆಯಲ್ಲಿ ಲಾಸ್ ಆಗಿದೆ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಹೇಗಿದೆ ಶ್ರೀಧರ್ ಅವರೇ, ತಾವು ತೋಟಗಾರಿಕಾ ಬೆಳೆಗಾರರು, ತರಕಾರಿ ಬೆಳೆಗಾರರು, ಈ ಒಂದು 2021-22 ಇದನ್ನು ನೋಡಿದಾಗ ನಿಮಗೆ ಹೇಗೆ ಅನಿಸ್ತು, ನಿಮಗೆ ಈ ವರ್ಷದಲ್ಲಿ ನಿಮಗೆ ಮಾಡಿದ್ದಂತ ಖರ್ಚು ಲಾಭ ಅನಿಸ್ತಾ? ಸರ್, ಲಾಭ ಇದೆ ಸರ್, ಚೆನ್ನಾಗಿ ಕಷ್ಟಪಡಬೇಕು, ಕಷ್ಟಪಟ್ಟರೆ ಲಾಭ ಇದೆ, ಆದ್ರೂ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಅಂದ್ರೆ ಮಾಡಿದಂತ ಖರ್ಚು ನಂತರ ಅದಕ್ಕೆ ನಾವು ನೋಡಿದಾಗ ಕೈಲಿ ಲಾಸ್ ಆಗಿದ್ದಂತೂ ಇಲ್ಲ, ಹಾಕಿದ್ದಕ್ಕೆ ಈ ಸಲ ಉತ್ತಮಪ್ಪ ಒಂದ್ ಸ್ವಲ್ಪ ಬೆಳೆ ರೊಕ್ಕ ನೋಡಿವ ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ಹಾ ಸರ್, ರೇಟ್ ಚೆನ್ನಾಗಿತ್ತು ಸರ್, ಈ ವರ್ಷ ಎಲ್ಲಾ ತರಕಾರಿಗೂ ರೇಟ್ ಚೆನ್ನಾಗಿತ್ತು ಸರ್, ಅಪ್ ಟು ಡಿಸೆಂಬರ್ ವರೆಗೂ, ಡಿಸೆಂಬರ್ ಜನವರಿ ಫಸ್ಟ್ ವರೆಗೂ ಎಲ್ಲಾ ರೇಟ್ ಇದ್ದವು ಸರ್ ಎಲ್ಲಾ ತರಕಾರಿ. ಒಳ್ಳೇದು ಶ್ರೀಧರ್ ಅವರೇ, ನೀವು ತರಕಾರಿ ಬೆಳೆಗಾರರ ಜೊತೆಗೆ ಈ ವರ್ಷ ತಾವು ಹೇಳಿದ ಹಾಗೆ ಈ ಒಂದು ತೊಗರಿ ಬೆಳೆಯೇ ಸ್ವಲ್ಪ ಈ ತುಫಾನ್ ಆಯಿತು, ಹವಾಮಾನದಲ್ಲಿ ಸ್ವಲ್ಪ ಮಳೆ ಹಿಡ್ಕೊಂಡಿದ್ರಿಂದ ಎಕರೆಗೆ 2-3 ಕ್ವಿಂಟಲ್ ಹೋಯಿತು, ಜೊತೆಗೆ ಹತ್ತಿ ಬೆಳೆದಂತಹ ರೈತರು ಒಳ್ಳೆಯ ಇಳುವರಿನೂ ಕೂಡ ಪಡ್ಕೊಂಡ್ರು, ಒಳ್ಳೆಯ ರೇಟನ್ನು ಪಡ್ಕೊಂಡ್ರಂತ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರಿ. ನಿಮ್ಮ ತೋಟಗಾರಿಕೆ ಬೆಳೆಗಳು ಹೆಚ್ಚಿಗೆ ಇನ್ನೂ ಬೆಳೀರಿ, ಒಳ್ಳೆಯ ರೇಟ್ ಸಿಗಲಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಈಗ ನಮ್ಮ ಜೊತೆ ದೇವದುರ್ಗ ತಾಲೂಕಿನ ಜುಟುಮುರಡಿ ಗ್ರಾಮದ ಹನುಮಂತ್ ಅವರು ನಮ್ಮ ಜೊತೆ ಮಾಹಿತಿಯಲ್ಲಿದ್ದಾರೆ. ಅವರು ತೋಟಗಾರಿಕಾ ಬೆಳೆಗಾರರು ಹೌದು, ಜೊತೆಗೆ ಒಣಬೇಸಾಯದ ಬೆಳೆಗಾರರು ಹೌದು. ಈ ವರ್ಷ ಅವರ ಕೃಷಿ ಹೇಗಾಯಿತು ಎಂಬಂಥ ಒಂದು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಹನುಮಂತ ಅವರೇ, ಜುಟುಮರಡಿ ಭಾಗದಲ್ಲಿ ಆಗಿರ್ಬೋದು, ಅರಕೇರಿ ಭಾಗದಲ್ಲಿ ಆಗಿರ್ಬೋದು, ಒಟ್ಟಿನಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಈ ವರ್ಷ ರೈತ ಬಾಂಧವರು ಯಾವ ಯಾವ ಬೆಳೆಗಳನ್ನ ಹೇಗ್ ಬೆಳಕೊಂಡ್ರು ಅಂತ ಒಂದು ಮಾಹಿತಿನ ಹೇಳ್ತೀರಿ ಸರ್? ಈ ವರ್ಷ ಅಂತ ಏನಿಲ್ದು ಹತ್ತಿ ಬೆಳೆದ್ರು ಸರ್, ಬೆಳೆದ್ರು ಏನಿಲ್ದ ಸರ್, ಅದು ಬಾಳ ಬರೀ ಎಣ್ಣೆ ಗೊಬ್ಬರ ಇಂಥವ್ರಿಗೆ ಬಾಳ ಖರ್ಚಾಯ್ತು. ಆಮೇಲೆ ಇನ್ನೊಂದು ಈ ವರ್ಷ ಮಳೆಗಾಲ ಪೂರ್ಣ ಕಡಿಮೆ ಆಯ್ತು ಸರ್. ಕೆಲವೊಂದು ತಾಲೂಕುಗಳಲ್ಲಿ ಬಹಳಷ್ಟು ತುಫಾನ್ ಆಯ್ತು, ಒಂದು ಎಡಬಿಡದೆ ಮಳೆ ಹೊಡಿತು. ನಿಮ್ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗ್ಲಿಲ್ವಾ ಈ ವರ್ಷ? ನಮ್ಮ ತಾಲೂಕಿನಲ್ಲಿ ಇಲ್ಲ ಸರ್, ಬೇರೆ ಕಡೆ ಆಗಿರ್ಬೋದು ಸರ್, ರೈತರು ಆಗಿರ್ಬೋದು ಬೇರೆ ಕಡೆಗೆ ಆಗಿರ್ಬೋದು, ಒಟ್ಟ ನಮ್ಮ ತಾಲೂಕಿನಲ್ಲಂತೂ ಈ ವರ್ಷ ಬಹಳ ಪರಿಸ್ಥಿತಿ. ನಾಳೆ ಮೇಲಿಂದ ಡೋರ್ ನೀರು ಬಿದ್ದಿಲ್ಲ ನೋಡ್ರಿ ಸರ್, ತಳಗ ಬರೀ ತೂಫಾನ್ ಸರ್, ಅದೇನು ಎದಕ್ಕೆ ಬರಲ್ಲ ಸರ್, ನೀರು ಹಂಗ ಅರ್ದ್ರಿ ಸರ್, ಭೂಮಿ ಮೇಲೆ ನೀರು ಅರ್ಧ ಇಲ್ಲ ಸರ್. ಅಂದ್ರೆ ಈಗ ಮುಂಗಾರು ಹಂಗಾಮಿನಲ್ಲಿ ಹಾಕೊಂಡಂತ ಈ ತೊಗರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ರೈತ ಬಾಂಧವರು ಹೇಗೆ ಇಳುವರಿನ ಪಡ್ಕೊಂಡ್ರು? ಈಗ ಏನಿದ್ರು ಸರ್, ಹಂಗೆ ಅದಾವ್ ನೋಡ್ಕ ತೊಗರಿ ಈಗ ಎಲ್ಲ ಬೆಳೆದವ್ರು ಸರ್, ಏನ್ ತೊಗರಿ ಎಲ್ಲ ನಮ್ಮ ಅದು ಕಣ್ಣಿಗೆ ಬಂತು, ನಮ್ಗೆ ಬಾಯಿಗೆ ನಮ್ ಕೈಗೆ ಬರ್ಲಿಲ್ಲ ಸರ್. ಅದು ಸುಮ್ನೆ ಎತ್ತರ ಬೆಳೆದ್ ಬಿಡಿತು, ಅದು ಕಾಪ್ ಹಿಡಲಿಲ್ಲ, ಅಲ್ಲಿಗೆ ಮಳೆ ಹೋಯ್ತಲ್ ಸರ್, ಮಳೆಗೆಲ್ಲ ಕಡಿಮೆ ಬಿಡ್ತಲ್ರಿ ಸರ್. ಎಷ್ಟು ಬಂದ್ರಿ ಇಳುವರಿ ನಿಮ್ ಭಾಗದಲ್ಲಿ ತೊಗರಿ? ಇಳುವರಿ ಅಂಬದ್ ಏನ್ ಬಂದೇ ಇಲ್ಲ ಸರ್, ತೊಗರಿ ಹಂಗೆ ಬಿಟ್ಟು ಬಿಟ್ರ ಸರ್, ಎಲ್ಲ ದನ ಕರುಗಳೆಲ್ಲ ಮೇಯ್ದ್ ಬಿಟ್ಟವ್ರ ಸರ್. ಅವು ಇನ್ನ ಊದು ಬೇಕಾದ್ರೆ ನೀವು ಬಂದು ಸರ್ವೆ ಮಾಡ್ಬೋದು ಸರ್. ಯಾರನ್ನ ಸ್ವಲ್ಪ ಅಲ್ಪ ಸ್ವಲ್ಪ ನೀರಿದ್ದು ಸ್ವಲ್ಪ ಅವು ತಿಬ್ಬಿಸ್ಕೊಂಡಾರ ಸರ್, ನೀರಿಲ್ಲಾದವ್ರು ಅಂತೂ ಹಂಗೆ ಹೋಗ್ಬಿಟ್ಟು ಸರ್, ಏನ್ ಉಳ್ಕೊಂಡಿಲ್ಲ ಸರ್. ಕಳೆದ ವರ್ಷ ಈ ವರ್ಷ ನೋಡಿದಾಗ ಹೇಗ್ ಅನ್ಸುತ್ತೆ? ವಾದಷ್ಟು ಚೆನ್ನಾಗ್ ಆಯ್ತು ಸರ್, ಈ ವರ್ಷ ಏನಿಲ್ಲ ಸರ್, ಈ ವರ್ಷ ಲಾಸ್ ಸರ್ ಈ ವರ್ಷ. ಮತ್ತೆ ಮುಂಗಾರು ಹಂಗಾಮಿನಲ್ಲಿ ಹಾಕಿದಂತ ಬೆಳೆಗಳು ರೈತ ಬಾಂಧವರು ಕೈ ಹಿಡಿಲಿಲ್ಲ ಅನ್ಸುತ್ತೆ? ಏ ಇಲ್ಲಿಲ್ರಿ ಸರ್, ಅದನ್ನು ಇಲ್ಲಿಲ್ಲ, ಗೌರ್ಮೆಂಟ್ ಸೌಲಭ್ಯನು ಸಿಗ್ಲಿಲ್ಲ ಪೂರ್ತಿ. ಈಗ ನೋಡ್ರಿ ಸರ್, ಶೇಂಗಿಗಂತೂ ನಾವು ಎಣ್ಣೆನೇ ಹೊಡೆದಿಲ್ಲ, ಈಗ ಬ್ಯಾಸಗಿ ಟೈಮ್ನಲ್ಲಿ ಎಷ್ಟು ಸಲ ಎಣ್ಣೆ ಹೊಡೆದ್ರೂ ನಾವು ಹುಳ ಸಾಯವಲ್ರಿ ಸರ್. ರಬ್ಬಲ್ ಹುಳ ಅಂತ ಬಂದ್ರು, ಕೀಟಗಳು ಆದಷ್ಟು ಆದ್ರು ಸರ್, ಆದ್ರೂ ಏನಿಲ್ಲ, ಅದು ಹೆಂಗಣ್ಣ ಅಲ್ಲಿಗೆ ಅದು ಮಳೆಗಾಲ ಹೋಗಾಕ ಅದು ಬೆಳೆ ಬರಕ ಅದು ಅಲ್ಲಿದ್ದ ಅಲ್ಲಿಗೆ ಅವ್ರದ್ದು ಅವ್ರಿಗೆ ಸರಿ ಆಯ್ತು ರೀ. ಅದು ಕೊಡೋ ತಗೊಂಬವ್ರಿಗೆ ಅದು ಎಣ್ಣೆಗೆ ಗೊಬ್ಬರಕ ಕೂಲವ್ರಿಗೆ ನಾಲ್ವರಿಗೆ ಎಲ್ಲರೇ ಅವ್ರಿಗೆ ಸರಿ ಆಯ್ತು ರೀ. ಅದು ಏನಿಲ್ಲ, ಈಗ ಮತ್ತೆ ಏನ ಸ್ವಲ್ಪ ನೀರಾವರಿ ಸ್ವಲ್ಪ ಬಾವಿಗಳಿದ್ದವ್ರು ಶೇಂಗಾ ಹಾಕೊಂಡಿವ್ ರೀ, ಅದಕ್ಕ ಹುಳ ಕಾಟಲಿಂದ ಎಣ್ಣೆ ಅದು ಗೊಬ್ಬರ ಅದು ಖರ್ಚಾಗ ಸರ್, ಲಾಸ್ಟ್ನಾಗೈತ್ರಿ ಸರ್ ಈ ವರ್ಷ. ಈಗ ಏನಿಲ್ಲ, ಖರ್ಚು ಕಂಡಬಿಟ್ಟು ಖರ್ಚು ಸರ್, ಏನು ಇದಿಟ್ಟಿಗೆ ಎಣ್ಣೆ ಹೊಡಿಬೇಕು ಇದಿಟ್ಟಿಗೆ. ಈಗ ನಾ ಹೇಳ್ತ ನೋಡ್ರಿ, ಕೂಲಿ ಅವರಿಗೆ ಅವ್ರಿಗೆ ರೈತಂದು ಎದಕ್ಕೆ ಸಲ್ಲದಂಗ ಆಯ್ತು ಈ ವರ್ಷ. ಅಂದ್ರೆ ಶೇಂಗಾ ಬೆಳೆ ಹಾಕಿದಂತ ಚೆನ್ನಾಗಿದೆ ರೈತ ಬಾಂಧವ್ರದು? ಈಗ ಶೇಂಗಾ ನೋಡಕ್ಕೇನ್ ಚೆನ್ನಾಗಿ ಕಾಣಿಸ್ರಿ ಸರ್, ಅಲ್ಲಿ ಒಳಗಿಲ್ಲಲ್ರಿ, ಎಲ್ಲ ಹುಳ ಎಲ್ಲ ಮೇಲೆ ಅದು ಇದು ಎಲ್ಲ ತಿಂದುಬಿಡ್ತೀರಿ ಸರ್ ಎಲ್ಲ. ಅಂದ್ರೆ ಬಿತ್ತಿ ಎಷ್ಟು ದಿನ ಆಯ್ತು ನಿಮ್ ಭಾಗದಲ್ಲಿ ಶೇಂಗಾ ಬೆಳೆ? ಶೇಂಗಾ ಬೆಳೆ ಬಿತ್ತಿ ಒಂದು ಈಗ 1 ತಿಂಗಳ 2 ತಿಂಗಳ ಹಿಂಗಾಗಿ ನೋಡ್ರಿ ಸರ್. ಹೂ ಬಿಡಕಂತ ಶೇಂಗಾದಲ್ಲಿ ಹೂವಾಗಿ ಏನಿಲ್ರಿ, ಅದು ಕೊಂಡೆ ಶೇಂಗಾ ಸರ್. ಅಂದ್ರೆ ಇಳುವರಿ ಪ್ರಮಾಣ ಕಡಿಮೆ ಇದೆ ಅಂತ ಅನ್ಸುತ್ತೆ. ಅದ್ರಲ್ಲಿ ಬುಟ್ಟಿ ಇಲ್ರಿ ಸರ್, ಅದು ನೋಡಕ್ ಬೆಳ್ಳಿ ನೋಡಕ್ ಏನ್ ಚೆನ್ನಾಗಿ ಕಾಣಿಸ್ತಾರ ಸರ್. ಅಲ್ಲಿ ಇಲ್ರಿ ಸರ್, ಅಲ್ಲಿ ಅಸಲು ಏನಿಲ್ಲ, ಅವಾಗ 3, 4, 5, 6, 7, 8 ಆದ್ರೂ ಅದು ಬಹಳ ಸರ್ ವಾದ್ರ ಸೆನಗಿತ್ತು ಸರ್. ನಿಮ್ ಭಾಗದಲ್ಲಿ ಶೇಂಗಾ ಇಳುವರಿ ಎಕರೆಗೆ ಎಷ್ಟು ಬರ್ತದ್ರಿ ಹನುಮಂತವ್ರೆ? ಸರ್ ನಮ್ದು ನಾ ಹೇಳ್ತ ನೋಡ್ರಿ, ಅಚ್ಚೇ ವರ್ಷ ಎಷ್ಟಂದ್ರೆ ಇದೇ ನಮ್ಮ ಹೊಲ ಇದೇ 2 ಎಕರೆ ಹೊಲದಾಗ ಎಷ್ಟಂದ್ರೆ 38 ಚೀಲ ಬೆಳೆದತ್ತೆ ಅಲ್ರಿ 2 ಎಕರೆ. ವಾದರ್ಸ ಎಷ್ಟಾಯ್ತು ಬರೀ 26 ಚೀಲ ಆಯ್ತು ಸರ್. 38 ಇದ್ದಿದ್ದು 22 ಬಂತು. 22 ಬಂತು ಈ ವರ್ಷ. ಅಷ್ಟು ಆಗದಲ್ರಿ ಸರ್ ಈ ವರ್ಷ, ಇನ್ನ ಇನ್ನು ಬಹಳ ಕಡಿಮೆ ಆಗ್ತಾರ ಸರ್ ಈ ವರ್ಷ. ಅಂತಂದ್ರೆ ವರ್ಷ ವರ್ಷ ವರ್ಷ ಇಳುವರಿ ಕಡಿಮೆ ಆಗ. ಈಗ ಮಳೆಗಾಲ ಈಗ ತ್ಯಾವಂಶ ಕಡಿಮೆ ಆಗ್ಬಿಡ್ತಲ್ರಿ ಸರ್ ಭೂಮಿ. ಅದು ಯಾವುದೇ ಬೆಳೆ ಹಾಕು ಇಳುವರಿ ಚೆನ್ನಾಗಿ ಬರ್ತದೆ ಸರ್. ನಿಮ್ ಹೊಲದಲ್ಲಿ ಮಾವು ಕೂಡ ಇದೆ, ಹಣ್ಣಿನ ಬೆಳೆಗಳು ಕೂಡ ಇದಾವೆ. ಮಾವು ಈ ಸಲ ಹೇಗಿದೆ, ಹೂವು ಚೆನ್ನಾಗಿ ಬಿಡಕತ್ತದ ಮಾವಿನಲ್ಲಿ? ಹೂವು ಚೆನ್ನಾಗಿ ಬಿಡಕತ್ತರಿ ಸರ್. ಈಗ ಅದು ಹೂವು ಚೆನ್ನಾಗಿ ಬಿಡಕತ್ತ ಸರ್, ಇನ್ನ ಮುಂದೆ ಹೆಂಗದ ನೋಡ್ಬೇಕು ಸರ್. ಚೆನ್ನಾಗಿ ಬರ್ತದೆ, ಸ್ವಲ್ಪ ದೇಕರಿಕೆ ಹುಳಗಿಳ ನೋಡ್ಕೊಂಡ್ರಿ, ಸ್ವಲ್ಪ ತಜ್ಞರ ಭೇಟಿ ಆಗ್ರಿ, ಚೆನ್ನಾಗಿ ಬರ್ತದೆ. ಸ್ವಲ್ಪ ಕಡ್ಲಿಂದ ಸ್ವಲ್ಪ ಏನ್ ಸ್ವಲ್ಪ ಮಾಹಿತಿ ಕೊಟ್ಟರೆ ಸ್ವಲ್ಪ ನಾವು ಅದಕ್ಕೇನ್ ಸಿಂಪಡಣೆ ಮಾಡಬಹುದು ಸರ್. ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ನಮ್ಮ ಜೊತೆ ಸಿಂಧನೂರು ತಾಲೂಕಿನ ಜಾಲಿಹಾಳ ಕ್ಯಾಂಪಿನ ನಾಗರಾಜ್ ಅವರು, ಭತ್ತದ ಬೆಳೆಗಾರರು. ಸಿಂಧನೂರು ತಾಲೂಕಿನಲ್ಲಿ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಒಂದು ಭತ್ತದ ಬೆಳೆ ಹೇಗೆ ಇಳುವರಿ ಬಂತು, ಜೊತೆಗೆ ರೈತ ಬಾಂಧವರು ಹಿಂಗಾರು ಹಂಗಾಮಿನಲ್ಲಿ ಹೇಗೆ ಪೂರ್ವ ಸಿದ್ಧತೆಯನ್ನ ಮಾಡ್ತಿದ್ದಾರೆ, ನಾಟಿ ಮಾಡ್ತಿದ್ದಾರೆ, ಈ ಒಂದು ಭತ್ತದ ಗದ್ದೆಯನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಂಬಂತಹ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಾಗರಾಜ್ ಅವರೇ, ಸಿಂಧನೂರು ತಾಲೂಕು ಆಗಿರ್ಬೋದು, ಗಾಂಧಿನಗರ ಆಗಿರ್ಬೋದು, ಜಾಲಿಹಾಳ ಗ್ರಾಮ ಆಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಬಂದಂತಹ ಭತ್ತದ ಇಳುವರಿ ಈ ವರ್ಷ ಹೇಗಾಯ್ತು ಅಂತ ತಾವು ಹೇಳ್ತೀರಿ? ಸರ್ ಈ ಸಲ ಒಳ್ಳೆ ಫಲವತ್ತತೆ ಬೆಳೆ ಬಂದಿದೆ ಸರ್ ನಮಗೆ. ಈಗ ಈ ಸಲ ನಮ್ಮ ಎಕರೆಗೆ 50 ರಂಗ ಬಂದಿದೆ ಸರ್. ಅಂದ್ರೆ ಪ್ರತಿ ಎಕರೆಗೆ 50 ಕಾಟ ಬಂದಿದೆ ಸರ್. ಅಂದ್ರೆ ರೇಟ್ ಹೇಗ್ ಸಿಕ್ತು ನಮ್ಗೆ ಈ ಮುಂಗಾರು ಹಂಗಾಮಿನಲ್ಲಿ ಬಂದಂತಹ ಕಟಾವಾದಂತಹ ಒಂದು ಭತ್ತ ಸರ್? ಅದು ರೇಟ್ ಸಂದರ್ಭ ನೋಡಿದಾಗ ರೈತರಿಗೆ ಎಷ್ಟು ಈ ಸಲ ಪ್ರಯತ್ನ ಮಾಡಿ ಶ್ರಮ ಪಟ್ಟು ಮಾಡಿದ್ರೆ ಬೆಲೆ ಸಿಗ್ಲ ಸರ್ ನಮಗೆ. ಅಂದ್ರೆ ಭತ್ತದ ಆದಂತಹ ಒಂದು ಬೆಳೆ ಎಷ್ಟು ಅಂದಾಜಾಗಿ ಸಿಕ್ತು ಸರ್? 1750 ರಿಂದ 1300 ರೂಪಾಯಿ ಲಾಸ್ಟ್ ಬರುತ್ತೆ ಸರ್. ಸೋನಾ ಮಸೂರಿ ಭತ್ತ. ಸೋನಾ ಮಸೂರಿ ಭತ್ತ. ಇನ್ನು ಕೆಲವು ರೈತರ ಈಗ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಗೊಬ್ಬರ ಹಾಕ್ಬೇಕಾದ್ರೆ DAP 500 ರೂಪಾಯಿ ತನ ಮಾರಿಸ್ತಾರೆ. ಹೌದು, DAP ಬೆಲೆ ಒಂದು ಚೀಲದ ಭತ್ತಕ್ಕೆ ಬೆಲೆ ಇರಲಿಲ್ಲ. ಅಂತಂದ್ರೆ ಬೆಳೆಯನ್ನು ಇಳುವರಿ ಚೆನ್ನಾಗಿ ಬಂತು, ಆದರೆ ಮಾರುಕಟ್ಟೆ ರೇಟು ಬಹಳ ಕಡಿಮೆ ಆಯ್ತು. ಒಂದು ಎಕರೆಗೆ 50 ಚೀಲ ಬಂತಂತಂದ್ರೆ ಈಗ ಖರ್ಚು ಎಷ್ಟು ಬರ್ತದ್ರಿ ಭತ್ತಕ್ಕೆ ಒಂದು ಎಕರೆ ಬೆಳಿಬೇಕಪ್ಪ ಅಂತಂದ್ರೆ? ಒಂದು ಎಕರೆಗೆ ಮಿನಿಮಮ್ ಅಂದ್ರೆ 30,000-35,000 ರೂಪಾಯಿ ಖರ್ಚು ಬರ್ತದೆ. ಅಂದ್ರೆ ಭತ್ತದ ಗದ್ದೆಯನ್ನ ಸಿದ್ಧತೆ ಮಾಡ್ಕೊಂಡಾಗಿರ್ಬೋದು, ನಾಟಿ ಮಾಡಬಹುದು, ಕಳೆ ಅವು ಇವು ರಾಶಿ ಎಲ್ಲವೂ ಸೇರಿ ಒಂದು 30,000-35,000 ರೂಪಾಯಿ ಎಕರೆಗೆ ಖರ್ಚು ಬರ್ತದ ಅಂತ ಹೇಳ್ತೀರಿ? ಮಿನಿಮಮ್ ಆಗಿ ಎಷ್ಟು ಖರ್ಚು ಹೋಗಿ ಒಂದು ಕ್ವಿಂಟಲ್ಗೆ ಇಷ್ಟು ರೇಟ್ ಸಿಕ್ಕರೆ ರೈತ ಬಾಂಧವರಿಗೆ ಉಳಿತದಂತ ಮಾಹಿತಿ ಹೇಳ್ತೀರಿ? ಸರ್, ಇವತ್ತು ಬಂದು 1,500-1,650 ಹಿಂಗ್ ಮಾರಿದ್ರ ರೈತರು ಒಳ್ಳೆ ಇಳುವರಿ ಸಿಗುತ್ತೆ ಸರ್, ಅವ್ರ ದುಡಿದಂತ ಪ್ರತಿಫಲ ಸಿಗುತ್ತ. ಈ ಸಲ ಬೇರೆ ನಮಗೆ ಸರಿಯಾದ ಇದು ಸಿಕ್ಕಿಲ್ಲ ಸರ್, ಬೆಲೆ ರೇಟ್ ಕಡಿಮೆ ಆಯ್ತು. ಇಳುವರಿ ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗೇ ಇದೆ, ರೇಟ್ ಕಡಿಮೆ ಸರ್. ಆದ್ರೆ ಈ ಸಲ ಸ್ವಲ್ಪ ಮಳೆ ವಾತಾವರಣ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಉತ್ತಮ ಬೆಲೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಅನ್ಬಹುದು. ಆದ್ರೆ ಬೆಲೆ ಮಾತ್ರ 1,500 ರೂಪಾಯಿ ಮಾರೋದು, ಅದು 1,300 ರೂಪಾಯಿ ಲಾಸ್ಟ್ ಆಗಿದೆ. ಸ್ವಲ್ಪ ಮಳೆ ಹೆಚ್ಚಾಗಿ ತುಫಾನ್ ಆಗಿ ಕೆಲವೊಂದು ಭತ್ತದ ಗದ್ದೆಗಳಲ್ಲಿ ಬೆಳೆಗಳು ನೆಲ ಹಚ್ಚಿಬಿಟ್ಟಿದ್ವು. ಹೌದಲ್ಲ ನಾಗರಾಜ್ ಅವರೇ? ವೈರ್ಲೆಸ್ ಬಂದಿದ್ವಿ ಸರ್. ಹಿಂಗಾರು ಹಂಗಾಮಿನಲ್ಲಿ ಏನು ರೈತ ಬಾಂಧವರು ಮತ್ತೆ ಎರಡನೇ ಬೆಳೆಗೆ ನಾಟಿ ಮಾಡ್ತಿದಾರ? ಮಾಡ್ತಾ ಇದ್ರ ಸರ್, ಅನಿವಾರ್ಯ ಪ್ರಸಂಗ ಅವ್ರಿಗೆ ಈ ಕೆಲಸ ಬಿಟ್ಟು ಬೇರೆ ಗೊತ್ತಿಲ್ಲಲ್ಲ, ನಮ್ಮಲ್ಲಿ ಒಣ ಪೀಕ್ ನಡೆಯಲ್ಲ ಸರ್. ಅಂದ್ರೆ ಮತ್ತೆ ಈಗ ಎರಡನೇ ಬೆಳೆಗೆ ಹೋಗ್ತಿದ್ದಾರೆ? ಹಾ ಸರ್, ಗದ್ದೆಗಳು ಹತ್ತಾ ಇದ್ದಾರೆ ಸರ್. ನಿಮ್ಮ ಇಳುವರಿ ಹೇಗ್ ಬಂತು ಈ ಸಲ? ಈ ಸಲ ಆದ್ರೂ ಅದೇ ಮತ್ತೆ ಚೆನ್ನಾಗಿ ಬಂತು ಸರ್, ಇಳುವರಿ ಚೆನ್ನಾಗಿ ಬಂತು ಸರ್, ರೇಟ್ ಇಲ್ಲ. ಈಗ ಭತ್ತ ಕಟಾವಾದ ನಂತರ ರೈತ ಬಾಂಧವರು ಸಿಂಧನೂರು ತಾಲೂಕಿನಲ್ಲಿ ಈಗ ಬೆಳೆದಂತ ಒಂದು ಹುಲ್ಲನ್ನ ಬೆಂಕಿ ಹೆಚ್ಚು ಬಿಡ್ತಾರೆ, ರೈತ ಬಾಂಧವರು ಏನಾದರೂ ಸಂಗ್ರಹಣೆ ಮಾಡ್ಕೊಂಡು ಏನಾದರೂ ಇತ್ತೀಚೆಗೆ ಏನಾದರೂ ಬದಲಾವಣೆ ಆಗಿದೆಯಾ? ಈಗ ಸದ್ಯಕ್ಕೆ ಈಗ ನೀವು ರೈತ ಸಂಪರ್ಕ ಕೇಂದ್ರದವರು ಅಥವಾ ಇನ್ನಿತರ ವಿಲೇಜ್ ಅಕೌಂಟ್ಗಳು ಮಾಹಿತಿ ಕೊಡ್ತಾರೆ ಸರ್, ಇದೆಲ್ಲ ಹುಲ್ಲು ಸುಡಬಾಡ್ರಿ, ದನಗಳಿಗೆ ತೊಂದರೆ ಆಗತ್ತೆ. ಹೇಳ್ಬಿಟ್ಟು ಈ ಸಲ ಇಬ್ಬರೂ ಮಳೆ ಆಗೋದ್ರಿಂದ ಹುಲ್ಲು ಕೈ ಸೇರುವಂತ ಚಾನ್ಸ್ ಕಡಿಮೆ ಇತ್ತು ಸರ್. ಹೌದು, ಯಾಕಂದ್ರೆ ವಿಪರೀತ ಮಳೆ ಆಗ್ತಾ ಇದ್ದು ಕಣ ಮಾಡುವ ಸಂದರ್ಭದಲ್ಲಿಯೂ ಸಹ ಮಳೆ ಬಂತು, ಹಂಗಿದ್ದಾಗ ಹಸಿಯಾದ ಇದು ಹುಲ್ಲು ತೊಯ್ದು ಅದು ಒಣಸಕ್ಕೆ ಅವಕಾಶನೇ ಸಿಗಲಿಲ್ಲ ಸರ್. ಅಂದ್ರೆ ಈಗ ಭತ್ತದ ಜೊತೆಗೆ ಈಗ ಭತ್ತದ ಹುಲ್ಲು ಕೂಡ ರೈತ ಬಾಂಧವರು ಸಂಗ್ರಹಣೆ ಮಾಡ್ಕೊಂಡು ಸುಳ್ಳಾರ್ದಂಗೆ ಅದನ್ನ ಸ್ಟಾಕ್ ಇಟ್ಕೊಳ್ತಿದ್ದಾರೆ. ಇಟ್ಕೊಳ್ತಿದ್ರು ಸರ್. ಈ ಟೈಮ್ನಲ್ಲಿ ಸ್ವಲ್ಪ ಅದು ಏನಂತಂದ್ರೆ ಸರ್, ಮಳೆ ಬಂತಂದ್ರ ಹುಮ್ಮಾಯ್ದು ಬಿಡುತ್ತೆ ಸರ್ ಇದು ಹುಲ್ಲು. ಹೌದು, ಹಂಗಾಗಿ ದನಗಳಿಗೆ ವೇಗತಿ ಆಹಾರ ಆಗಲ್ಲ ಸರ್. ಒಟ್ಟಿನಲ್ಲಿ ನಾಗರಾಜ್ ಅವರೇ ಹೇಳಿ, ಸಿಂಧನೂರು ತಾಲೂಕಿನಲ್ಲಿ ಈ ವರ್ಷ 2021-22 ರೈತರ ಒಂದು ಮನೋಭಾವ ಅಥವಾ ಅಭಿಪ್ರಾಯವನ್ನು ನೋಡಿದಾಗ ರೈತ ಬಾಂಧವರು ಖುಷಿಯಲ್ಲಿದ್ದಾರ ಅಥವಾ ಹೇಗೆ ನಿರಾಶೆಯಲ್ಲಿದ್ದಾರೆ ಹೇಗೆ? ಒಂದ್ ರೀತಿಯಿಂದ ನೋಡಿದ್ರ ಖುಷಿ ಅಂತ ಹೇಳ್ಬೋದು. ಇನ್ನೊಂದ್ ರೀತಿ ನೋಡಿದ್ರೆ ಧರಣಿ ವಿಚಾರದಲ್ಲಿ ಬಂದಾಗ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್. ರೈತ ಬಾಂಧವರು ಚೆನ್ನಾಗಿದ್ದೀನಿ, ಒಳ್ಳೆ ಈ ವರ್ಷ ಚಲೋ ಲಾಭ ಬಂದೈತೆ ಅಂತ ಹೇಳಕ್ಕಿಲ್ಲ. ಇಲ್ಲ ಸರ್, ಬೆಳೆ ಚೆನ್ನಾಗಿ ಬಂತು, ಬೆಲೆ ಇಲ್ಲ ಸರ್. ಇಳುವರಿ ಒಂದ್ಸಲ ಹೆಂಗೆ ಮಾರುಕಟ್ಟೆ ವ್ಯವಸ್ಥೆ, ಇಳುವರಿ ಬಂದಾಗ ರೇಟ್ ಇರಂಗಿಲ್ಲ, ರೇಟ್ ಬಂದಾಗ ಇಳುವರಿ ಇರಂಗಿಲ್ಲ, ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತ ಬಾಂಧವರು ಯಾವುದೇ ಒಂದಲ್ಲ ಒಂದು ತೊಂದರೆಯನ್ನ ಅನುಭವಿಸ್ತಾರೆ. ಹೌದು ಸರ್, ಹೌದು ಸರ್. ಏನ್ ಮಾಡಿದ್ರು ನಮ್ಗೆ ಅಭ್ಯಂತರವಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಭತ್ತನೆ ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ. ಆದ್ರೆ ಅದರಲ್ಲಿ ಒಂದ್ಸಲ ಕೊಡಬಹುದು ಭಗವಂತ, ಇನ್ನೊಂದ್ಸಲ ತಗೋಬಹುದು ಅನ್ನೋದು ವಿಚಾರಕ ನಾವು ಭತ್ತ ಹಂಗ ಹತ್ತಿದ್ವಿ ಸರ್. ಈ ಸಲ ಸರಿಯಾಗಿ ಚಲೋ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್. ಒಳ್ಳೇದು ನಾಗರಾಜ್ ಅವರೇ, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು, ನಮಸ್ಕಾರ. ಲಿಂಗಸೂರು ತಾಲೂಕಿನ ಮಿಟ್ಟೆಕಲ್ಲೂರು ಗ್ರಾಮದ ಅಮರಗುಂಡಪ್ಪ ಅವರು, ಇವರು ಪ್ರಗತಿಪರ ರೈತರು, ಸಾಕಷ್ಟು ತೋಟಗಾರಿಕೆ ಬೆಳೆಗಳು ಮತ್ತು ಒಣಬೇಸಾಯ ಭೂಮಿಯನ್ನ ಹೊಂದಿದಂತ ಅಮರಗುಂಡಪ್ಪ ಅವರು ಲಿಂಗಸೂರು ಒಂದು ಭಾಗದಲ್ಲಿ ಮಿಟ್ಟೆಕಲ್ಲೂರು ಸುತ್ತಮುತ್ತು ಹಳ್ಳಿಗಳಲ್ಲಿ ಹಿಂಗಾರು ಬೆಳೆಗಳು ಯಾವ ರೀತಿ ಬಂತು, ಜೊತೆಗೆ ರೈತರು ಏನೆಲ್ಲ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಅಂತಕ್ಕಂತ ವಿಚಾರವನ್ನ ಅಮರಗುಂಡಪ್ಪ ಅವರು ಹಂಚ್ಕೊತಿದ್ದಾರೆ. ಅಮರಗುಂಡಪ್ಪ ಅವರೇ, ಹಿಂಗಾರು ಬೆಳೆಗಳು ಹೇಗೆ ಬಂತು ನಿಮ್ ಭಾಗದಲ್ಲೆಲ್ಲ? ಹಿಂಗಾರು ಬೆಳೆಗಳು ಏನ್ರಿ, ಕಡ್ಲಿ ಮುಂಕಟ್ಟಿನೂ ಫೇಲ್ ಆಗ್ಯಾವ, ಮುಂಕಟ್ಟು ಬಿಚ್ಚಿದ್ವು, ಕಾಪ್ ಕಮ್ಮಿ ಆಗ್ಯಾವ, ಹಿಂಕಟ್ಟಿನೂ ಪರ್ವ ಚಲೋ ಇದಾವ, ಆದ್ರೂ ಸ್ವಲ್ಪ ಗುಣ ಅನ್ನಂತ ಅನ್ಕೋಬೇಕ್ರಿ. ಹಿಂಗಾರು ಬೆಳೆ ಜೋಳ ಕಡ್ಲೆ ಪರವಾಗಿಲ್ಲ ಅಂತ? ಜ್ವಾಳ ಸರ, ಜ್ವಾಳ ಬಾಳ ಬಿಚ್ಚಿಲ್ಲ, ಜನರು ಜ್ವಾಳದ ರೇಟ್ ಇರ್ಲಾರ್ದಕ್ಕ ಕೆಲಸ ಜಾಸ್ತಿ. ಎಲ್ಲರೂ ಕಡ್ಲೆ ಹಾಕ್ಯ ನೋಡ್ರಿ, 90% ಕಡ್ಲೆ ಐತೆ, 10% ಜ್ವಾಳ ಐತೆ ನೋಡ್ರಿ. ನಮ್ಮ ಜೋಳದ ಕೊರತೆ ಆಗತ್ತೆ ಈ ಸಲ ಹಂಗಾರ? ಜೋಳದ ಕೊರತೆ ಆಗ್ಬೋದು ಸರ್, ಯಾಕಂದ್ರ ಕೊಯ್ಯೋದು, ಆಮೇಲೆ ಗೂಡ್ ಹಾಕೋದು, ಚೆನಿ ಮುರಿಯೋದು, ಆಳುಗಳು ಬಾಳ ಇಡೋದಕ್ಕೆ, ಆಮೇಲೆ ಜ್ವಾಳದ ರೇಟ್ ಅದ 2,700 ಮಾಡಿರ್ ಹೈಬ್ರಿಡ್ ಜ್ವಾಳದ್ದು ಒಂದೇ ರೇಟ್ ಮಾಡಿ ಸರ್ಕಾರ, ಅದನ್ನು ಒಂದೇ ರೇಟ್ ಮಾಡಿ. ಹಿಂಗಾಗಿ ರೈತರಿಗೆ ಏನಾಗ್ಬಿಟ್ಟ ಸರ, ಇದರಿಂದ ಸ್ವಲ್ಪ ಜ್ವಾಳ ಅಂದ್ರೇನು ಎಲ್ಲರೂ ಸುಮ್ಮನೆ ಏನ್ರಿ 4 packets 5 packets ತಮ್ಮ ಮನೆ ಪೂರ್ತಿ ಎಷ್ಟು ಬೇಕು ಅಷ್ಟ ಮಾಡ್ಕೊಂಡ್ರದೆಲ್ಲ ಕಡ್ಲಿ ಮಾಡ್ಕೊಂಡ್ರ ಕಡ್ಲಿ ಇಂಕಟ್ಟ ಏನ್ ಬಿತ್ತಾರ ಅವು ಪರ್ವ ಚೋ ಇದಾವ. ಮುಂಕಟ್ಟಿನೂ ಸ್ವಲ್ಪ ಕಾಪ್ ಕಡಿಮೆ ಆಗ್ಯಾವ, ಯಾಕಂದ್ರೆ ಮಳೆಗಾಲ ಜಾಸ್ತಿ ಆಗಿ ಅದು ಇದು ಹುಳಿ ತೊಳ್ಕೊಂಡು ಹೋಯ್ತಂದ್ರೆ ಕಾಪ್ ಕಡಿಮೆ ಆಗಿಬಿಡುತ್ತೆ ಸರ್. ಹೌದೌದು, ಹಿಂಗಾಗಿ ಇಂಕಟ್ಟಿನೂ ಇದಾಗ್ಯಾವ ಸರ್, ಮುಂಕಟ್ಟಿನ ಪರ್ವ ಚಲೋ ಆಗ್ಯಾವ ಸರ್. ತಾವು ಏನೇನ್ ಬೆಳೆಗಳು ಒಣಬೇಸದಲ್ಲಿ ಏನೇನ್ ಹಾಕಿದ್ರಿ ಮತ್ತು ತೋಟಗಾರಿಕೆ ಬೆಳೆಗಳು ಏನೇನ್? ಈಗ ನಾವು ಒಣ ಬೇಸಾಯದಲ್ಲಿ ನಮ್ದು 11 acres ಐತಿ ಸರ್, 11 acres ಅಲ್ಲಿ ಕಡ್ಡಿನ ಹಾಕ್ಬಿಟ್ಟು ಸರ್. ನಾನು ಸೊಪ್ಪಿ ಬೇಕು ನಮ್ಗೆ ಅವಶ್ಯ, ಯಾಕಂದ್ರೆ ನಮ್ಗೆ 20-25 ದನ ಒಂದು 100 kuri ಇವೆಲ್ಲ ಇದಾವ. ಆದ್ರೂ ನಮ್ಗೆ ಅವಶ್ಯ ಜ್ವಾಳದ್ ಇತ್ತಲ್ರಿ, ಜ್ವಾಳದ್ ಇತ್ತಂದ್ರ ಜ್ವಾಳ ನಮ್ಗೆ ಮಾಡೋದಕ್ಕೆ ಬಾಳ ತ್ರಾಸ ಆಯ್ತೀವ ಕೊಯ್ಯೋದು ಇದನ್ ಮಾಡೋದು. ಹಾಗಾಗಿ ಈಗ ಹೈಬ್ರಿಡ್ದೊಳಗೆ ಸೊಪ್ಪಿ ಇರಕಿತ್ತು ಸರ್. ನಾವೀಗ ಸುಮಾರು ಈಗಾಗಲೇ 8 gaadi ಆಯ್ತು ತಾಂಬರಕ್ಕ, ಒಂದ್ 30 gaadi ಅಲ್ಲೇ ನಮ್ ಪಕ್ಕದ ಮುಸ್ಕಿ ತಾಲೂಕಿನಾಗ ಅಲ್ಲೇ ಉಲ್ಲೂರು ಉದ್ವಾಳ ಅಲ್ಲೆಲ್ಲ ಇರಕಿತ್ತೀವಿ. ಎಲ್ಲಾ ರೈತರಿಗೆ ಇವರ ಸೊಪ್ಪಿದು ಬಾಳ ಕೊರತೆ ಆಗ್ಬೋದು ಸರ್. ಹೇಗೆ ಹೈಬ್ರಿಡ್ ಜೋಳ ಸೊಪ್ಪೆ ದನಗಳು ತಿಂತಾವ ಚೆನ್ನಾಗಿ? ಹೈಬ್ರಿಡ್ ಜೋಳ ಸೊಪ್ಪಿ ಬೀಜಗಳಕ್ಕಿಂತ ಒಳ್ಳೆ ಇದಿರ್ತ ರವಿದಿ ಕಚ್ಕೊಂಡಿರ್ತಲ್ಲ ತಿಂತಾವ ಸರ್. ತಿಂತಾವೆ. ನಾವೊಂದು 30 trips ಇರಕಿತ್ತು ಸರ್, 30 tractors. ಹೇಗೆ ಮಾರಾಟ ಆಗ್ತದೆ ಸೊಪ್ಪೆ ಒಂದ್ ಟ್ರಿಪ್ಗೆ? ಇಲ್ಲ ಸರ್, ನಮ್ ಎಲ್ಲಾ ಸಂಬಂಧಿಕರು ಊರುಗಳಲ್ಲ, ಸತ್ತ ಹಂಗೆ ಕೊಡ್ತಾರ. ದನಗಳಿರುದಲ್ಲ ಮತ್ತೆ ಏನ್ ಮಾಡ್ತಾರ ಅವ್ರೆಲ್ಲ ಮತ್ತೆ ಕೊಡ್ಲಿಲ್ಲ? ಏನಿಲ್ಲ, ಐದೇಳು ಸತ್ತ ಹಂಗೆ ಕೊಡ್ತಾರ ಸರ್, ಏನ್ ತೊಂದ್ರೆ ಇಲ್ಲ. ರಗಡೆ ಸತ್ತ ನಮ್ಗ ನಾವೊಂದು 30 trips ಇರ್ಬೇಕಂತ ಸರ್. ಈಗ ಸದ್ಯ ಜೋಳ ಕಟಾವ್ ಆಯ್ತು, ಕಡ್ಲೆ ಕಟಾವ್ ಆಯ್ತು, ಕಡ್ಲೆ ಈಗ ನಡೆದ ಸರ್. ಈಗ ಕಡ್ಲೆ ಕಿತ್ತ ಕಿತ್ತಾರ ಸರ್, ಇಂಕಟ್ಟಿನ ಇನ್ನೊಂದು 10-12 days ತಡೆದು ಬರುವ ಸರ್ ಇಂಕಟ್ ಮಾಡಿದ್ರು. ಈಗ ಜೋಳ ಇನ್ನ ಕಟಾವಿಗೆ ಬಂದಿಲ್ಲ ಸರ್, ಇನ್ನ ಲೇಟ್ ಆಗತ್ತೆ. ಲೇಟ್ ಅಂದ್ರ ಹೆಂಗೈತ್ ಸರ್, 1 acres 1/2 acres ಬಿತ್ತಾರ ನೋಡು. ಅಷ್ಟೇ ಅಷ್ಟೇ ಮಣಿಪುರ್ತಕ್ಕಂತ 1 acres ಇರೋದ್ರಿಂದ ನಾವು ವರ್ಷ ಒಂದು 2 ಹೊಲ ಇದಾವ ಸರ್, ಒಂದ್ 6 acres ಒಂದ್ 5 acres ಒಂದ್ ಹೊಲ ಜ್ವಾಳ ಬಿತ್ತಿರ್, ಒಂದ್ ಹೊಲ ಕಡ್ಲಿ ಬಿಡ್ತಿದ್ವಿ. ಹಂಗೆ ಆಗೋದಕ್ಕೆ ಹಂಗಿದ್ರು ಹೆಂಗ ಸತ್ತಿನ ಏರ್ಬೇಕು, ಏರಿದ್ರ ಆಯ್ತು ಬಿಡು ಅಂತೇಳಿ ಧೈರ್ಯ ಮಾಡಿ ಕಡ್ಲೆ ಹಾಕಿವ್ ಸರ್. ಕಡ್ಲಿ ಇಂಕಟ್ ಹಾಕಿ ಪರ್ವ ಚಲೋ ಇದಾವ ಸರ್. ಈಗ ನಿಮ್ ಭಾಗದಲ್ಲಿ ಎಲ್ಲಾ ಈಗ ಕಡ್ಲೆ ಇನ್ನು ಸ್ವಲ್ಪ ಲೇಟ್ ಆಗತ್ತೆ ಕಟಿಂಗ್, ಜೋಳ ಕಟಿಂಗ್ ಆಯ್ತು, ಜೊತೆಗೆ ಈಗ ಇಲ್ಲ ಜೋಳ ಕಟಿಂಗ್ ಆಗಿಲ್ಲ ಸರ್, ಇನ್ನ ಬಿಳಿಜಾಳ ಕಟಿಂಗ್ ಆಗಿಲ್ಲ. ಬಿಳಿಜಾಳ ಇನ್ನು ಲೇಟ್ ಆಗತ್ತೆ, ಇನ್ನೊಂದ್ ಇನ್ನೊಂದ್ ತಿಂಗಳ ಆಗ್ಬೋದು ಸರ್. ಈಗ ನೀವು ಭೂಮಿ ಕಟಾವ್ ಆದ ತಕ್ಷಣ ಏನ್ ಮಾಡ್ತೀರಿ, ಭೂಮಿಯನ್ನು ಉಳ್ಮೆ ಮಾಡ್ಬಿಡ್ತೀರಿ ಹೇಗೆಲ್ಲ ಸರ್? ಈ ಭೂಮಿ ಕಟಾವ್ ಈಗ ಕಡ್ಲಿ ಕಿತ್ತದ ತಕ್ಷಣ ಸರ್ ಮಡಿಕೆ ಹೊಡೆದು ಕೆಡಿ ಬಿಡ್ತು ಸರ್ ಬಿಸಿಲಿಗೆ. ಬಿಸಿಲಿಗೆ ಯಾಕಂದ್ರ ಮಡಿಕೆ ಹೊಡೆದು ಕೆಡಿ ಬಿಟ್ರೆ ಬಿಸಿಲು ತಿಂತೈತಿ ಭೂಮಿ, ಒಳ್ಳೆ ಫಲವತ್ತತೆ ಆಗುತ್ತಂತ ಎಲ್ಲ ಹೆಚ್ಚಾನೆಚ್ಚು ರೈತರು ಮಡಿಕೆ ಹೊಡೆದು ಬಿಡ್ತಾರ ಸರ್. ಸಾರಿಯಲ್ಲಿ ಸರ್ ಈಗ ತೊಗರಿ ಹಾಕ್ಯಾರ, ತೊಗರಿ ಇವರ ಸ್ವಂತ ಬೆಳೆ ಬಂದಿಲ್ಲ. ಆದ್ರೂ ಎಲ್ಲರೂ ಒಂದು 60% ಮಡಿಕೆ ಹೊಡೆದು ಬಿಟ್ರ ನೋಡ್ರಿ ಈಗ ತೊಗರಿ ಹೊಲ ಎಲ್ಲ. ತೊಗರಿ ಏನು ಇಳುವರಿ ಆಗ್ಲಿಲ್ಲ ಅಷ್ಟು, ಇಳುವರಿ ಬರಲಿಲ್ಲ ಸರ್ ಬಹಳ. ಅಂದ್ರೆ ರೈತರು ಸಾಮಾನ್ಯವಾಗಿ ಬೆಳೆಗಳ ಕಟಾವ್ ಆದ ತಕ್ಷಣ ಎಲ್ಲಾ ಉಳುಮೆ ಮಾಡಿ ಬಿಟ್ಬಿಡ್ತಾರೆ ಭೂಮಿಯನ್ನ. ಇದನ್ನ ಮಡಿಕೆ ಹೊಡೆದ್ ಬಿಟ್ಬಿಟ್ರೆ ಸರ್ ಮಸಾಲೆ ಎಲ್ಲ ಸುಮಾರು 60% ಜನ ಮಡಿಕೆ ಹೊಡೆದಾರ. ಮಡಿಕೆ ಹೊಡೆದಿದ್ದಾರೆ. ಹೇಗೆ ಮತ್ತೆ ನಿಮ್ಮ ತೋಟಗಾರಿಕೆ ಬೆಳೆಗಳು? ತೋಟಗಾರಿಕೆ ಬೆಳೆಗ ಈ ವರ್ಷ ದಾಳಿಂಬೆ ಸಲ ಐತ್ ಸರ್. ದಾಳಿಂಬೆ ನಮ್ದು ಒಂದು 5 acres ಇತ್ತಲ್ಲ ಸರ್, ಹೋದ ವರ್ಷ 17 lakh ರೂಪಾಯಿ ಆಗಿತ್ತು. ಒಂದು 4-5 lakh ಖರ್ಚು ಮಾಡಿದ್ದು 17 lakh ಆಗಿತ್ತು. ಏಳರಿಂದ 8 lakh ಖರ್ಚು ಮಾಡಿ ನಮ್ಗೆ ನಾವು ಮಾಡಿದ ಖರ್ಚು ಬರೋದಲ್ಲ ಸರ್. ಯಾಕೆ ಏನ್ ಸಮಸ್ಯೆ ಆಯ್ತು? ಮಳೆಗಾಲ ಜಾಸ್ತಿ ಆಗ್ಬಿಡ್ತಲ್ಲ ಸರ್, ಮಳೆಗಾಲ ಜಾಸ್ತಿ ಆಗ ಅದಕ್ಕೆ ಕೊಳೆ ರೋಗ ಆಮೇಲೆ ಇದ್ರ ರೋಗ ಒಂದ್ ಬರ್ತ ಸರ್, ಅದು ಇದು ಬ್ಲೈಟ್ ಅಂತ ಬರ್ತದೆ ಬ್ಲೈಟ್. ಹೌದು, ಅದು ಅದಕ್ಕೆ ಏನಾಯ್ತು ನಮ್ದೆಲ್ಲ ಭಾರಿ ಸೆಟ್ಟಿಂಗ್ ಇದ್ದು ಸರ್. ಇದು 3 days ಒಂದ್ಸಲ ಔಷಧ ಹೊಡಿದಿವಿ, ಎಲ್ಲ ಮಾಡಿದ್ವಿ. ಆರ್ಗ್ಯಾನಿಕ್ ಮಾಡ್ತೀವಿ, ದಾಳಿಂಬೆಗೆ ಇದನ್ನು ಮಾಡಿವಿ ಸರ್. ಆರ್ಗ್ಯಾನಿಕ್ ಉಪಯೋಗ ಮಾಡಿದ್ವಿ, ಅದಕ್ಕೆ ರಿಜಿಸ್ಟ್ರೇಷನ್ ಪವರ್ ಬರ್ತದ. ಆದ್ರೂ ಕೂಡ ಅದು ಕೈ ಇಲ್ಲ ಸರ್, ಯಾಕಂದ್ರೆ ಮಳೆಗಾಲ ಮೊನ್ನೆ ಈಗ ಒಂದು ತಿಂಗಳದಿಂದ ಸರ್ ಏಕೈತಿ ಅಂದ್ಬಿಡ್ತು ನೋಡ್ ಮಳೆ. ಈ ಸಲ ಮಳೆ ಜಾಸ್ತಿ ಆದ ಸಲವಾಗಿ ಎಲ್ಲಾ ದಾಳಿಂಬೆಗಳು ಕೈ ಕೊಟ್ಟಿದಾವೆ ರೈತರಿಗೆ. ಕೈ ಕೊಟ್ಟ ಈ ಬಹಳ ಸರ ಎಷ್ಟಾಗಿರ್ತಾನ ನಿನ್ನೆ 125 ಕೇಳ್ಯಾರ ಸರ್. ನಾವು ಮಾಡಿದ ಖರ್ಚು ಬರೋಲ್ಲ ಸರ್, 8 lakh ಮೇಲೆ ಖರ್ಚು ಮಾಡಿವಿ ಅಷ್ಟ ಆಗ್ಲಿ ಸರ್. ಮತ್ತೆ ಹೂವ ಮಲ್ಲಿಗೆ ಹೂವ ಬರೋಲ್ಲ ಸರ್, ಹೂವ ಈಗ ಕಟಿಂಗ್ ಮಾಡಿವಿ, ಈಗ ಬುಡಕತ್ತಿವಿ ಸರ್ ಹೂವ, ಈಗ ಬಿಡ್ತೀವಿ, ಈಗ ಕಟಿಂಗ್ ಆಗೈತಿ ಈಗ. ಹೋದರ್ ಪರ್ವಲ್ಲ ಚಲೋ ಐತೆ. ಮತ್ತೆ ಈಗ ನಾವು ಒಂದು 5 acres ಸೀತಾಫಲ ಮಾಡಿವಿ ಸರ್, 5 acres ಸೀತಾಫಲ ಮಾಡಿವಿ. ಆ ಸೀತಾಫಲದಲ್ಲಿ ನಡಬರ್ಕ ಒಂದು 12 feet ಸಾಲ, ಅದು ಸಾಲಿನ ಸಾಲಿಗೆ ನಡಬರ್ಕ ಅದು 4th year ಬರ್ತ ಸರ್ ಅದ ಸೀತಾಫಲ. ಹಿಂಗಾಗಿ ನಡಬರ್ಕ ತೈವಾನ್ ಪಿಂಕ್ ಪೇರ್ಲ ಹಾಕಿ ಪೇರ್ಲ ಅದು ಬಹಳ ಸರ್ ಗಿಡಸದ್ ಐತೆ. ಈಗಾಗಲೇ ನಮ್ಗ ಒಳ್ಳೆ ನಾವು ಅದಕ್ಕೆ ಜೀರೋ ಮೇಂಟೆನೆನ್ಸ್ ಒಂದೇ ಸಲ ಹೊಡಿದ್ವಿ ನೋಡ್ ನಾವ್ ಹೆಣ್ಣಿ ದೀಡ್ರಸ್ತಲ್ಲಿ. ಅದು ಅದೆಲ್ಲ ಇದು ಆರ್ಗ್ಯಾನಿಕ್ ಸರ್. ತೈವಾನ್ ಪಿಂಕ್ ಈಗ ಅಂದ್ರೆ 1.5 years ನಿಮ್ಗೆ ಹಣ್ಣು ಚಾಲೂ ಆಯ್ತಾ ಅದು ಪೇರ್ಲ? ಸುಮಾರು ಒಂದ್ ಲಕ್ಷ ರೂಪಾಯಿ ಸನಿಯಾಗಿ ಆಗೈತ್ ನೋಡ್ರಿ. ಹೇಗೆ ಬೇಡಿಕೆ ಹಣ್ಣು ಚೆನ್ನಾಗಿರ್ತದ ತೈವಾನ್ ಪಿಂಕ್ ನೋಡ್ಲಿಕ್ಕೆ? ತೈವಾನ್ ಪಿಂಕ್ ಬಾರಿ ಬೆಸ್ಟ್, ಈಗ ಮಾರ್ಕೆಟ್ ನಲ್ಲಿ ತೈವಾನ್ ಪಿಂಕ್ ಬಾಳ ಓಡೋ ಸರ್. ರುಚಿ ಅದು ಹೇಗೆ ಚೆನ್ನಾಗಿ ಸಿಹಿ ಇರ್ತದ? ಚೆನ್ನಾಗಿ ಸಿಹಿ ಇರ್ತ ಸರ್. ಆಮೇಲೆ ಕೆಂಪು ಇದಲ್ರಿ ತೈವಾನ್ ಪಿಂಕ್, ಪಿಂಕ್ ಕಲರ್ ಇರ್ತಲ್ಲ, ಹೌದು ಸ್ವಲ್ಪ ಅಟ್ರಾಕ್ಷನ್ ಆಗ್ತಾವ. ಹಣ್ಣು ದೊಡ್ಡ ದೊಡ್ಡ ನಮ್ಮ ಸುಮಾರು 600-700 ಗ್ರಾಮ್ ಇದ್ದರು ಒಂದೊಂದು ಹಣ್ಣು. ಈಗಾಗಲೇ ಸುಮಾರು 80,000-90,000 ಸನಕ್ಕೆ 1 ಲಕ್ಷ ತನಕ ಆಗೈತೆ ಸರ್. ಮಾರಾಟದ ಹೇಗೆ ಸ್ಥಳೀಯವಾಗಿ ಹೋಗುತ್ತಾ ಯಾರು ಹೋಯ್ತಾರ ಬಂದ? ಏ ಇಲ್ಲ ಸರ್, ನಾವೇನು ಟೆನ್ಷನ್ ಮಾಡ್ಕೊಳಲ್ಲ. 50 ರೂಪಾಯಿ ಕಮ್ಮಿ ಆದ್ರೆ ಚಿಂತೆ ಇಲ್ಲ, ಇಲ್ಲೇ ಬಂದು ಇಲ್ಲೇ ಕೊಟ್ಟು ರೊಕ್ಕ ಇಸ್ಕೊಂಡು ಕಳಿಸಿ ಬಿಡ್ತೀವಿ ಸರ್. ಪರವಾಗಿಲ್ಲ, ಹಿಂಗಾಗಿ ಅದನ್ನ ಮಾಡಿವಿ ಸರ್. ಆಮೇಲೆ 1 ಎಕರೆ ಇದನ್ನ ಮಾಡಿವಿ. ಈಗ ಏನ ಮೊನ್ನೆ ಬಾಲಾಜಿ ಲಿಂಬು ಸಸಿ ಹೆಚ್ಚಿವಿ ಸರ್ 1 ಎಕರೆ ಲಿಂಬು ಸಸಿ. ಮತ್ತೆ ಒಂದಿಷ್ಟು ಇದನ್ನ ಮಾಡಿವಿ ಸರ್, ಮೌಸಂಬಿ 1.5 ಎಕರೆ ಸಂತ್ರ ಹೆಚ್ಕೊಂಡಿವಿ. ಅಂದ್ರೆ ಸಾಕಷ್ಟು ತೋಟಗಾರಿಕೆ ಬೆಳೆಗಳು, ಹೂವಿನ ಬೇಸಾಯ, ಕುರಿ 14 ಎಕರೆ ಹಾರ್ಟಿಕಲ್ಚರ್ ಕ್ರಾಪ್ ಸರ್. ವೈವಿಧ್ಯ ಬೆಳೆಗಳು, ಕುರಿ ಸಾಕಾಣಿಕೆ ಇಟ್ಕೊಂಡ್ರಿ, ದನ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡಕತ್ತಿವ್ ಸರ್. ಬಯೋಫ್ಲೆಕ್ಸ್ ಅಂತೇಳಿ, ಬಯೋಫ್ಲೆಕ್ಸ್, ಬಯೋಫ್ಲೆಕ್ಸ್ ನಲ್ಲಿ ಮೀನು ಸಾಕಾಣಿಕೆ ಮಾಡಕತ್ತಿವ್ ಸರ್. ಈಗ ಕೆಲಸ ನಡೆಯುತ್ತೆ ಸರ್. ವೆರಿ ಗುಡ್. ಅಂದ್ರೆ ಸಣ್ಣ ಒಂದು ಜಾಗದಲ್ಲೇ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋದು ಒಳ್ಳೇದಾಗ್ಲಿ. ಅಮರಗುಂಡಪ್ಪರ್ ಒಟ್ಟಾರೆ ಲಿಂಗಸೂರ್ ತಾಲೂಕ್ನಲ್ಲಿ ಈ ಸಲ ಏನನ್ಸುತ್ತೆ ನಿಮಗೆ? ಲಿಂಗಸೂರ್ ತಾಲೂಕ್ನಲ್ಲಿ ಹಿಂಗಾರು ಮುಂಗಾರು ಬೆಳೆಗಳು ಒಟ್ಟಾರೆ ಈಗ ಒಟ್ಟಾರೆ ಹಿಂಗಾರಿ ಬೆಳೆ ಒಂದು 70% ಜನರ ಕೈಗೆ ಹತ್ತಕತ್ತೆ ಸರ್. ಮುಂಗಾರಿ 50% ಲಾಸ್ ಸರ್. 50% ಲಾಸ್, ಹೌದು. ಹಿಂಗ ರೈತರಿಗೆ ಮತ್ತೆ ಒಂದು ಮಾರಾಟ ಸರಿಯಾಗಿ ಆಗ್ಬೇಕು, ಒಳ್ಳೆ ಬೆಲೆ ಸಿಗ್ಬೇಕು. ಇನ್ನೊಂದ್ ಸರ, ಬೆಳೆಯೋದಕ್ಕಿಂತ ಮಾರ್ಕೆಟ್ ಮುಖ್ಯ. ಮಾರ್ಕೆಟ್ ನೋಡಿ ಜೋಳ ಬಂದಾಗ ಒಳ್ಳೆ, ಈಗ ನೋಡ್ರಿ ಅಂಗಡಿಯಲ್ಲಿ ನೀವು ಜೋಳ ಕೇಳಿ 40 ರೂಪಾಯಿ ಕೆಜಿ ಹೇಳ್ತಾರೆ ಜೋಳ, ಬಿಳಿಜೋಳ. ಈಗ ನಾವು ಮಾರಕ್ ಹೋದ್ರ 25-26 ರೂಪಾಯಿ. ಆತರ ಆಗ್ಬಾರ್ದು, ರೈತರಿಗೆ ಸ್ವಲ್ಪ ಆದ್ರೂ ಬೆಲೆ ಸಿಗ್ಬೇಕು. ಹಿಂಗಾಗ್ಬೇಕು ಸರ್, ರೈತರು ಹೇಳದಂತ ಬೆಲೆಗ ತಗನಂಗಿದ್ರೆ ಚಲೋ. ಈಗ ನಾವು ಮಾರ್ಕೆಟ್ ಹೋದ್ಮ್ಯಾಗ ದಲಾಲ್ರಿ ಹೇಳ್ದಂಗೆ ನಾವು ಕೊಟ್ ಬರ್ಬೇಕು. ಅದು ಅದು ಬಾಳ ತಪ್ಪು ಆಗ್ತಾ ಇದೆ. ರೈತರು ಅಲ್ಲೇ ಸಿಗಾಕೊಳ್ಳೋದೆಲ್ಲ, ಅಲ್ಲೇ ಸಿಗಾಕಿ ಯಾರು ರೈತ ಬೆಳೆದ್ ಇವತ್ತು ನಾವು 40 ರೂಪಾಯಿ ಜೋಳ ಮಾರ್ಬೇಕಪ್ಪ ಅಂತ ಐತೆ ಅಂತ ಇಟ್ಕೊ ನಮ್ದು. ಹೌದೌದು, 40 ರೂಪಾಯಿಗೆ ಒಂದು ಫಿಕ್ಸ್ ಮಾಡ್ಬೇಕು ಸರ್ಕಾರ. ಮತ್ತೆ ಸರ್ಕಾರ ಹಿಂಗೆ ಆಗ್ಲಿ. ಅಮರಗುಂಡಪ್ಪ ಅವರೇ, ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಖಂಡಿತ ಬರ್ತಾವೆ. ರೈತರು ತಾಳ್ಮೆಯಿಂದ ಇರಬೇಕಾಗಿದೆ. ರೈತ ಯಾಕಂದ್ರೆ ಕೃಷಿ ಮಾಡೋದು ಬಿಡಬಾರ್ದು. ಕೃಷಿ ಮಾಡೋದು ಬಹಳಷ್ಟು ಮಂದಿ, ಕೃಷಿ ನಮ್ಮ ಮೂಲ ಕಸಬು ಅಲ್ಲ ಸರ್. ಹಾ, ಮೂಲ ಕಸಬು. ಏನೋ ಬೇಸತ್ತು ಲೀಸ್ ಕೊಟ್ಟು ಏನೋ ಮಾಡಿ ಹೊಲ ಮಾರಿ ಹೋಗ್ತಾ ಇದಾರೆ ಕೆಲವೊಂದು ಜನ ರೈತರು. ಅದು ಆ ರೀತಿ ಆಗ್ಬಾರ್ದು ಸರ್. ಈಗ ಸ್ವಲ್ಪ ಅದೇನು ಮೊದ್ಲೇನಿತ್ತಲ್ಲ ಸರ್, ಈಗೆಲ್ಲರೂ ಹೆಚ್ಚಿನ ಪ್ರಮಾಣ ಕೃಷಿ ಕ್ಷೇತ್ರಕ್ಕೆ ಬಂದಾರ ನನಗೆ ಅನ್ಸಕ್ಕೆ. ಮಾರಿದವರು ಹೊಳ್ಳಿ ಮತ್ತೆ ಹೊಲ ಇಡಕ್ಕೆ ಪ್ರಾರಂಭ, ಹೊಲ ಇಡಕ್ಕೆತ್ತಾರ ಸರ್. ಈಗ ಆಮೇಲೆ ನೀವು ಕೆಲವೊಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಇನ್ನೊಂದು 10 ವರ್ಷಕ್ಕೆ ನಮ್ ಮುದ್ಗಲ್ ಗುಡ್ಡ ನೋಡ್ರಿ ಸರ್ ತಾವು. ಹೌದೌದು, ಮುದ್ಗಲ್ ಗುಡ್ಡ ಇನ್ನೊಂದು 10 ವರ್ಷಕ್ಕೆ ಅಳದು ಹೋಗುತ್ತೆ ಅಂತ ಅನಿಸ್ತೈತಿ ನೋಡ್ರಿ. ಅಂದ್ರೆ ಭೂಮಿ ಆಗ್ತಾ ಇದೆ ಎಲ್ಲ ಕಲ್ಟಿವೇಟ್ ಎಲ್ಲ ಭೂಮಿ ಸರ್ ಎಲ್ಲ. ಈಗ ಏನಾಗ್ಬಿಟ್ಟ ಸರ್, ಯಂತ್ರಗಳು ಬಂದ್ಬಿಟ್ಟು ಇಟ್ಯಾಸು 200 ಇಂಥದೆಲ್ಲ ತಂದು ಏನಂತ ಗುಂಡುಗಳು ಕಿಚ್ಚಿ ನೀವು ನೋಡ್ಬೇಕು ಸರ್. ಎಲ್ಲ ಹೊಲಗಳು ಈಗಾಗಲೇ ಇದನ್ನ ಮಾಡಕ್ಕಿತ್ತಾರ, ಭೂಮಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಬೆಳೆದಂತ ಭೂಮಿಗಳು ಸುಧಾರಣೆ ಆಗ್ತಾ ಇದ್ದಾವೆ. ಸರ್ಕಾರವು ಯೋಜನೆಗಳು ಬರ್ತಾ ಇದ್ದಾವೆ, ಒಳ್ಳೆ ರೀತಿಯಿಂದ ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲ, ಸರ್ಕಾರದ ಯೋಜನೆ ನಾವು ರೈತರು ತಗೋಬೇಕು ಸರ್. ಏನ್ ಮಾಡ್ತೀವಿ ನಾವು ರೈತರು ಹೆಂಗದೀವಿ ಅಂದ್ರ, ಸರ್ಕಾರದ ಯೋಜನೆ ದುರುಪಯೋಗ ಆಗ್ಬಾರ್ದು ಸರ್. ದುರುಪಯೋಗ ಆಗ್ಬಾರ್ದು, ಅದಷ್ಟೇ ಉಪಯೋಗ ಆಗ್ಬೇಕು ಸರ್. ಎಲ್ಲ ರೈತರು ಇದನ್ನ ಕಲ್ಕಂಡ್ರೆ ಬಹಳ ಒಳ್ಳೇದಂತ ನನ್ನ ತಿಳ್ಕೊಂಡ್ರೆ ಬಹಳ ಒಳ್ಳೇದು ಸರ್. ಒಳ್ಳೇದು ಒಳ್ಳೇದು. ಅಮರಗುಂಡಪ್ಪರ್, ನಿಮ್ ವಿಚಾರ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೆ ನಮಸ್ಕಾರ. ಥ್ಯಾಂಕ್ಸ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಈಗ ನಮ್ ಜೊತೆ ಮಾನ್ವಿ ತಾಲೂಕು ಉದ್ಬಳ ಗ್ರಾಮದ ಆಂಜನೇಯ ಅಂತೇಳಿ, ಇವರು ಸಾಕಷ್ಟು ಅನುಭವಸ್ಥ ರೈತರು. ಮಾನ್ವಿ ತಾಲೂಕಿನವರು ಅಂದ್ರೆ ಪೋತ್ನಾಳ ಭಾಗದಲ್ಲಿ ಉದ್ಬಾಳ್ ಗ್ರಾಮ ಬರುತ್ತೆ, ಅಂದ್ರೆ ಸಿನ್ನೂರು ಒಂದು ಬಾರ್ಡರ್ ನಲ್ಲಿ ಬರ್ತಕ್ಕಂತ ಹಳ್ಳಿ ಉದ್ಬಾಳ್. ಇವರು ಸಾಕಷ್ಟು ವರ್ಷದಿಂದ ಸೂರ್ಯಪಾನ ಬೇಸಾಯ ಮಾಡೋದತ್ತು, ಹತ್ತಿ ಬೇಸಾಯ ಮತ್ತು ಭತ್ತದ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಆಂಜನೇಯ ಅವರು ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಗಳು ಯಾವ ರೀತಿ ಬಂತು, ಏನೇನು ಕಟಾವು ಕಾರ್ಯ ನಡೆದಿದೆ, ಈಗ ರಾಶಿ ಆಯ್ತು, ಜೊತೆಗೆ ಬೇಸಿಗೆ ಒಂದು ಸಿದ್ಧತೆಗಾಗಿ ಏನು ಕಾರ್ಯಕ್ರಮಗಳನ್ನ ಮಾಡ್ಕೋತಿದ್ದಾರೆ ಅಂತಕ್ಕಂತ ವಿಚಾರವನ್ನ ಆಂಜನೇಯ ಅವರು ಹಂಚ್ಕೋತಾ ಇದಾರೆ. ಆಂಜನೇಯ ಅವರೇ, ಏನೇನು ಬೆಳೆಗಳು ಕಟಾವಾತು, ರಾಶಿ ಏನೇನು ಬೆಳೆಗಳು ಮಾಡಿದ್ರಿ ಈಗ ತಾವು? ಈ ನೆಲ ರಾಶಿ ಆಗಿ ಬರುತ್ತೆ ಸರ್. ಈಗ ಮತ್ತೆ ಜೋಳದ ರಾಶಿನ ಈಗ ಕಟಾವ್ ಮಾಡಿವ್ರಿ, ನಿನ್ನ ರಾಶಿ ಆಗಿವ್ರಿ ಅವು. ಈಗ ಜೋಳ ತಕ್ಕೊಂಡ ಮೇಲೆ ಮತ್ತೆ ಒಂದು ತಿಂಗಳ 20 ದಿವಸ ಬಿಟ್ಟು ಟಿಲ್ಲರ್ ಮಾಡಿಸ್ಕೊಡ್ತೀವಿ ಸರ್. ಜೋಳ ಹೇಗೆ ಅದಾವ ಈ ಸಲ, ಬಿಳಿ ಜೋಳ, ಹಿಂಗಾರಿ ಜೋಳಗಳು ಅಥವಾ ಹೈಬ್ರಿಡ್ ಜೋಳಗಳೆಲ್ಲ? ಹೈಬ್ರಿಡ್ ಜೋಳ ಸಿಕ್ತೀವ್ರಿ ಸರ್. ಹೈಬ್ರಿಡ್ ಜೋಳ ಚಲೋ ಸರ್, ನಮ್ಮ ಎಕರೆಗೆ 30 ಕ್ವಿಂಟಲ್ ಹಿಂಗ್ ಬರ್ತಾರ ಸರ್. ಎಕರೆಗೆ 30 ಕ್ವಿಂಟಲ್ ಸೂರ್ಯಪಾನ ತಕ್ಕೊಂಡ ಮೇಲೆ ಬಿತ್ತೀವ್ರಿ ಸರ್ ನಾವು. ಎರಡನೇ ಬೆಳೆಯಾಗಿ ಮಾಡಿದ್ರಿ ದಿನ? ಹೌದ್ ಸರ್, ಹೌದ್ ಸರ್. ಈಗ ಹೈಬ್ರಿಡ್ ಜೋಳನ ತಕ್ಕೊಂಡು ಭೂಮಿ ಏನು ಉಳುಮೆ ಮಾಡ್ತೀರಾ, ಏನ್ ಮಾಡ್ತೀರಾ ಈಗ ಜೋಳ ತಕ್ಕೊಂಡು? ಜೋಳ ಅದು ಈಗ ಒಂದು 20 ದಿವಸ ಬಿಡ್ತೀವಿ ಸರ್. ಮತ್ತೆ ಈಗೆಲ್ಲ ದಿವಸ ಸ್ವಲ್ಪ ಹೊಲ ಆರ್ಕೊಂತ ಹೋಗಲ್ಲ ಸರ್. ಹೌದು, ಟಿಲ್ಲರ್ ಹೊಡಿಸ್ಬಿಡ್ತೀವಿ ಸರ್. ಸದ್ಯ ಎರಡ್ ಸಾಲ ಟಿಲ್ಲರ್ ಹೊಡಿಸಿ ಬಿಸಿಲು ತಿನ್ಸ್ಬಿಡ್ತೀವಿ ಸರ್. ರೋಣಿ ಮಿರೋದ್ ಮರಿತಾನ ಅಂದ್ರೆ ಫುಲ್ ಬಿಸಿಲು ಬಡಿಬೇಕು ಭೂಮಿಗೆ. ಟಿಲ್ಲರ್ ಹೊಡೆದ ಮೇಲೆ ಬಿಸಿಲು ತಿನ್ನಬೇಕು ಸರ್ ಹೊಲ ಭೂಮಿ. ಹೌದೌದು, ಏನ ಅನುಕೂಲ ಆಗತ್ತಂತೀರಿ ಬಿಸಿಲು ತಿನ್ನೋದ್ರಿಂದ ಭೂಮಿಗೆ? ಬೆಳೆ ನಾಳೆ ಬೆಳೆ ಪಕ್ಕ ಜಾಸ್ತಿ ಕೊಡ್ತದೆ ಸರ್, ಇಳುವರಿ ಚಲೋ ಬರ್ತಾವ, ರೋಗ ರುಜಿಗಳು ಕಮ್ಮಿ ಆಗ್ತಾವ ಸರ್ ಬಿಸಿಲು ತಿನ್ನಂಗಲ್ಲ ಭೂಮಿ. ಅಂದ್ರೆ ನೀವು ಈಗ ಎಲ್ಲಾ ಬೆಳೆಗಳು ಕಟಾವಾದ ಮೇಲೆ ಭೂಮಿಯನ್ನ ಟ್ರ್ಯಾಕ್ಟರ್ ಟಿಲ್ಲರ್ ಹಾಕಿಸ್ಬಿಡ್ತೀರಿ? ಹೌದು ಸರ್. ಎರಡು ತಿಂಗಳು ಮೂರು ತಿಂಗಳು ಹಂಗೆ ಬಿಸಿಲಿಗೆ ಬೀಳ್ತದ ಭೂಮಿ? ಹೌದು ಸರ್. ಮತ್ ಬೇಸಿಗೆ ಒಳಗೆ ಏನೇನ್ ಕೆಲಸ ಮಾಡ್ತೀರಿ ಭೂಮಿಯಲ್ಲಿ ತಾವು? ಯಾಕಲ ಬೆಳೆಗಳ ಕಟಾವಾಗಿರ್ತಾವ, ಏನೇನ್ ಕೆಲಸಗಳನ್ನ ಮಾಡ್ತೀರಿ ರೈತರಾಗಿರ್ತಾವ? ಈಗೇನು ಸರ್ ಈಗ ಟಿಲ್ಲರ್ ಹೊಡಿಸಿ ಕಟ್ಕೊಳ್ ಸರ್, ಕೆಲವು ಕುರಿ ಬರ್ತಾವ ಸರ್ ಕುರಿ ತಪ್ಪಿಸ್ತು ಸರ್ ಮತ್ತೆ ಅದ ಟಿಲ್ಲರ್ ಹೊಡೆದ ಹೊಲ್ದಾಗನ. ಹ್ಮ್, ಮತ್ತೆ ಕುರಿ ಏನ್ ಬಂದಿಲ್ಲಪ್ಪ ಅಂತ ಮನೆಯಾಗ ದನ ಕರಗೋ ಸರ್, ಏನ್ ದನಗಳ ಸರ್ ತಿಕ್ಕಿ ಗೊಬ್ಬರ ಹಾಕ್ತು ಸರ್ ಅದ ಹೊಲಸ. ಹ್ಮ್, ಹಾಕಿ ಮತ್ತೆ ಮತ್ತೊಂದ್ಸಲ ನಾವು ನಾಳೆ ಮಳೆ ಬರಕ್ ನೀನು ಒಂದು ತಿಂಗಳ ಮುಂದೈತೆ ಅನ್ನಕ್ಕೆ ಮತ್ತೊಂದ್ಸಲ ಟಿಲ್ಲರ್ ಹೊಡ್ತೀವಿ ಸರ್. ಹ್ಮ್, ಹೊಡಿಸಿ ಕೌಲಿ ಕೊಚ್ಚಂತವು ಯಾವ್ದಾದ್ರು ಕಡ್ಡಿ ಕಸಂತವು ಆಯ್ ಕಂಡಿಸಿ ಒಂದ್ ತಟ್ಟೆ ಮೂಲೆ ಇರ್ತು ಸರ್, ಅದನ್ನ ಮತ್ತೆ ಒಂದು ಅಷ್ಟು ಹೊಲದ ನಡಿ ಒಂದ್ ಮೂಲೆಗ ಕುಂತಿ ಮಾಡ್ತೀವಿ ಸರ್ ಅದ್ ಕಸ ಕಡ್ಡಿ. ಹ್ಮ್, ಅದ್ರನ್ನ ಕುಂತಿ ಮಾಡಿ ಕೇಸಿ ಮತ್ತೆ ಅದು ಒಂದ್ ವರ್ಷ ಬಿಟ್ಟ ಮೇಲೆ ಅದು ಗೊಬ್ಬರ ಹಾಕ್ತಾರೆ, ಮತ್ತೆ ಅದ ಗೊಬ್ಬರನ ತಗೊಂಡು ಮತ್ತೆ ಹೊಲ್ದಾಗ ನಾವು ಅರಿ ಕೊಡ್ತೀವಿ ಸರ್ ಅದನ್ನ. ಅವ್ ನೋಡಿ ನೋಡಿ ಆಂಜನೇಯವರೇ, ಈ ರೀತಿ ಮಾಡ್ಬೇಕು ನಮ್ ರೈತರು ನೋಡಿ. ಈಗ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಬೇಸಿಗೆಯಲ್ಲಿ ಉಳಿದಂತ ಕಟ್ಟಿಗೆ ಕಡ್ಡಿ ಕಸ ಎಲ್ಲ ಗುಂಪಿ ಮಾಡಿ ಬೆಂಕಿ ಹಚ್ಚಿಬಿಡ್ತಾರೆ. ಹೌದ್ ಸರ್. ಹೌದು ಸರ್, ಆ ರೀತಿ ಮಾಡಬಾರ್ದಲ್ವಾ? ಈಗ ನಮ್ದು ಒಂದ್ 20 ಎಕರೆ ಇದೆಯಲ್ಲ ಸರ್, 20 ಎಕರೆ ಹೊಲ್ದಾಗ ಅಂತ ಹೇಳಿ ಮತ್ತೆ ಈಗ ನಾವು ನಾಲ್ಕು ಮಂದಿ ಅಣ್ಣತಮ್ಮರು ಸರ್, ಮನ್ಸಕ್ಕೆ ಒಂದ್ 5 ಎಕರೆ ಬಂದ್ ಸರ್. ಹ್ಮ್, ಈಗ ನಾವು ಒಂದ್ ಮೂಲೆಗೆ ಒಂದ್ ಗುಂಡಿ ಮಾಡಿಬಿಡ್ತೀವಿ ಸರ್, ಯಾರು ಹೊಲ್ದಾಗ ಅವರು ನಾವು ಯಾರ ಕಸ ಕಡ್ಡೆ ಕೌಲಿ ಕೊಚ್ಚ ಯಾರು ಗುಂಡಿಯಾಗ ಅವ್ರ ಹಾಕಿ ಮುಡ್ತು ಸರ್. ಹ್ಮ್, ಕೊಳಕ್ ಒಂದ್ ಸೆಟ್ ನೀರ್ ಹಾಕಿಲ್ಲ ಸರ್, ಮತ್ತೆ ನೀರ್ ಕಟ್ಟಕಂತ ಗುಂಡಿ ನೀರು ಹೋಗ್ಬಿಡ್ತಾರ, ಕೊಳತು ಒಂದ್ ವರ್ಷ ತಾನ ಒಂದ್ ವರ್ಷ ಒಂದ್ ವರ್ಷ ಉಲ್ಟ ಗೊಬ್ಬರ ಆಗ್ಬಿಡುತ್ತೆ ಸರ್ ಅದ. ಅದನ್ನೇ ಮತ್ ಬಳಸಿ ಗೊತ್ತಿರ್ತಾವ. ಮತ್ತೆ ನಾವು ಹೊಲಕ್ಕ ಅದನ್ನ ಉಪಯೋಗ ಮಾಡ್ಕೊಂತೀವಿ ಸರ್. ಮತ್ತೆ ಈಗ ಆಂಜನೇಯವ್ರೆ, ಬಹಳಷ್ಟು ಕಡೆ ಬೇಸಿಗೆಯಲ್ಲಿ ಏನ್ ಮಾಡ್ತಾರೆ, ಗೊಬ್ಬರ ಹಾಕಿ ಭೂಮಿ ಮೇಲೆ ಹಂಗೆ ಎಲ್ಲೋ ಸುರಿದ್ ಬಿಟ್ಟಿರ್ತಾರೆ, ಅದು ಹಂಗೆ ಬಿದ್ದಿರ್ತತ. ಆ ರೀತಿ ಮಾಡೋದು ಒಳ್ಳೇದಂತಿರತಾವ ಹೇಗೆ? ಅದು ಒಳ್ಳೇದಂಗಾಗುತ್ತೆ ಸರ್, ಗೊಬ್ಬರ ಹಾಕಿದ ಮೇಲೆ ಒಟ್ಟ ಮೇಲೆ ಮಣ್ಣು ಹಾಕಬೇಕು ಸರ್, ಗೊಬ್ಬರದ ಮೇಲೆ ಮಣ್ಣು ಬಿದ್ರೆ ಭೂಮಿ ಇದಾಗುತ್ತೆ ಸರ್, ಇಮ್ಮುಕ್ತದೆ ಸರ್. ಅದು ಬೇರೆ ಭೂಮಿ ಮೇಲೆ ಗೊಬ್ಬರ ಬಿತ್ತು ಮಳೆ ಬಂತು ಹರ್ಕೊಂಡು ಹೋಗಿ ಅಂತಂದ್ರೆ ಅದೇನ್ ಕೆಲಸ ಮಾಡಲ್ಲ ಸರ್. ಭೂಮಿಗೆ ಹಾಕಿ 9 ಅಷ್ಟು ಹೊರತು ಭೂಮಿಗೆ ಒಳ್ಳೇದಾಗಲ್ಲ ಸರ್. ಅದು ಅಲ್ಲೇ ಹಾಕಿ ಹಾಕಿ ಸಣ್ಣ ಗುಂಪಿ ಹಾಕಿ ಅಲ್ಲೇ ಬಿಟ್ಬಿಟ್ಟಿರ್ತಾರೆ, ಮಳೆ ಬರುತ್ತಾನ ಹಂಗೆ ಬಿದ್ದಿರ್ತದೆ ಅಲ್ಲೇ. ಅದು ಒಳ್ಳೇದಾಗಲ್ಲ ಸರ್. ಮತ್ತೆ ಮೇಲೆ ಗೊಬ್ಬರ ಇರ್ತದೆ ಸರ್ ಭೂಮಿ ಮೇಲೆ, ಅದ್ರ ಮೇಲೆ ಕಟ ಕಸ ಕಡ್ಡಿ ಹಾಕಿರ್ತಾರೆ, ಅದ್ರ ಮೇಲೆ ಬೆಂಕಿ ಇದ್ರೆ ಮತ್ತೆ ಬೆಂಕಿ ಕೂಡ ಸುಖಬಿಡ್ತಾರೆ, ಹಾಕಿದಂಗೆ ಭೂಮಿಗೆ ಏನು ಅದು ಒಳ್ಳೇದಾಗುತ್ತೆ ಸರ್, ಆಗಲ್ಲ ಸರ್ ಅದು. ಹೌದು, ಈಗ ಭೂಮಿ ರಿಪೇರಿ ಕೆಲಸ ಏನ್ ಮಾಡ್ಕೋತೀರಿ? ಎಲ್ಲ ಬೆಳೆ ಕಟಾವಾಕವೆ, ಮುಂದ ರಿಪೇರಿ ಏನಾದ್ರು ಇರ್ತಾವ ಭೂಮಿ ರಿಪೇರಿ ಮಾಡ್ಕೊಳ್ಳೋದು? ಭೂಮಿ ರಿಪೇರಿ ಅಂತ ಏನಲ್ಲ ಸರ್, ಇದೆ ಮತ್ತೆ ಈಗ ನಮ್ಮ ಎತ್ತದೇವ್ ಸರ್, ಎತ್ತಲೆ ಮಡಿಕೆ ಹೊಡ್ಕೊಂತೀವಿ, ಮತ್ತೆ ಎತ್ತಲ್ದವ್ರು ಟಿಲ್ಲರ್ ಹೊಡ್ತೀವಿ ಸರ್. ಹ್ಮ್, ಮತ್ತೆ ಅದ ಮತ್ತೆ ಎತ್ತಿನ ಕುಂಟಿ ಹೊಡ್ಕೊಂತೀವಿ, ಕುಂಟಿ ಕಸ ಕಟ್ಟಿ ಹಾಕೊಂಡು ರೋಣಿ ಮಿರುಗಡೆ ಅಂಬೋದ್ರಾಗ ನಾವು ಹೊಲ ರೆಡಿ ಮಾಡಿ ತಿಂದಿರ್ತೀವಿ ಸರ್. ಹ್ಮ್, ಒಳ್ಳೆ ಡೀಸನ್ ಹೊಡ್ಕಿ ತಗೊಂಬಂದು ಅವು ಎತ್ತರಿ ನಮ್ಮ ಮೊನ್ನೆ ಹೋದ ಬೆಳೆ ಸುರಪ್ಪನ 8 ಕ್ವಿಂಟಲ್ ಬಂದವ ಸರ್ ನಮ್ಮ ಎತ್ತರಿ. ಎಕರೆಗೆ 8 ಕ್ವಿಂಟಲ್? ಹಾ, 8 ಕ್ವಿಂಟಲ್ ಸರ್. 70,000 ರೂಪಾಯಿ ರೇಟ್ ಮಾಡ್ಯಾವ ಸರ್ ನಮ್ಮ 86,000 ರೂಪಾಯಿ ಒಂದ್ ಎಕರೆಗೆ ಸುರಪ್ಪನ. ಹೌದ್ ಸರ್. ಹೌದ್ ಸರ್, ಸುಳ್ಳಲ್ಲ ಸರ್, ಮತ್ತೆ ಪಟ್ಟಿ ತೋರ್ಸಂದ್ರೆ ತೋರಿಸ್ತು ಸರ್. ಏನ್ರಿ, ಏನ್ ಖರ್ಚು ಬಂದ್ ನಿಮ್ಗೆ ಸೂರ್ಯಪಾನಕ್ಕೆ? ಏನ್ ಬಾ ಖರ್ಚು ಬಂತ ಸೂರ್ಯಪಾನಕ್ಕೆ? ಜ್ವಾಳಕ್ ಬಂದ ಖರ್ಚು ಸೂರ್ಯಪಾನ್ ಬರಲ್ಲ ಸರ್. ಸೂರ್ಯಪಾನಕ್ ಹಾಕದೆ ನಾವ್ ಒಂದೇ ಸಲ ಗೊಬ್ಬರ ಸರ್. ಮತ್ತೆ ಎಣ್ಣೆ ಕೂಡ ಹೊಡಿಸಮಲ್ಲ ಸರ್. ಅದು ನಿಮ್ಗೆ ಏನಾದ್ರು ಡೌಟ್ ಕಂಟೆ ಒಂದ್ ಟೈಮ್ ಎಣ್ಣೆ ಹೊಡ್ಕೊಂಡ್ರೆ ಆಯ್ತು ಸರ್, ತಿರುಗಿ ಎಣ್ಣೆ ಹೊಡೆದ್ ಬೇಕಿಲ್ಲ. ಹ್ಮ್, ನೋಡ್ರಿ, 56,000 ಅಂದ್ರೆ ನಿಮ್ಗೆ ಒಂದ್ 10,000 ಖರ್ಚು ಆಗ್ಬೋದು. ಬೀಜ ಕಾಸ್ಟ್ಲಿ ಇರುತ್ತೆ, ಬೀಜ ಸ್ವಲ್ಪ ಜಾಸ್ತಿ ಅಲ್ಲ ಖರ್ಚಲ್ಲಿ? ಬೀಜ ಕಾಸ್ಟ್ಲಿ ಸರ್, ಬೀಜ ಜಾಸ್ತಿ ರೇಟ್ ಇರುತ್ತೆ ಸರ್. ಅದು ಬೀಜದ ಜಾಸ್ತಿ, ಮತ್ತೆ ಗಾಳಿ ಹೋಳಿಗೆ ಓತಾವ್ ಸರ್. ನಾಳೆ ಮಳೆಗಾಲದಾಗ ಬೆಳೆ ಬಂದ್ಬಿಡ್ತಾರ, ಅದು ಅವಾಗೊಂದು ಬಹಳ ಸುತ್ತಲು ಬರ್ಬೇಕು ಸರ್ ಅದಕ್ಕೆ. ಹ್ಮ್, ಉಳಿತದಂತ ಏನ್ ಸಿಕ್ಕಲ್ಲ ಸರ್, ಕೈಯಾಗ ನೀರು ತಂದ್ರೆ ಬೆಳೆದ್ರು ಸರ್ ಅದು. ಸೂರ್ಯಪ್ಪ ನಮ್ಗೆ ಕೊಂಚಟದವಲ್ಲ ಸರ್ ಆಳಕ್ಕೆ. ಹೌದು, ಹಂಗಾಗಿ ನೀರಿಂದ ಏನ್ ಕೊರತಿಲ್ಲ ಸರ್ ನಮ್ಗ. ಮತ್ತೆ ನಾಳೆ ಮತ್ತೆ ಬೆಳೆ ಬಂದ್ಮೇಲೆ ಮಳೆ ಬರೋದು ಸರ್. ಮತ್ತೆ ಆಳಿಂಗಂತ ನೀರು ಇಲ್ಲ, ಮತ್ತೆ ನಾವು ಮನೆಯೊಳಗ ನದಿವಿ ಜೇತಿಗೊಂದು 2-3 ಕರ್ಕೊಂಡು ಮತ್ತೆ ಮಾಡ್ಕೊಂತೀವಿ ಸರ್ ನಾವು. ಹೇಗೆ ಅಂಜನೇಯ ಅವ್ರ, ನಿಮ್ಮ ಭಾಗದಲ್ಲಿ ರೈತರಿಗೆಲ್ಲ ಏನ್ ಮಾಡಕತ್ತಿದ್ದಾರೆ ಈಗೆಲ್ಲ? ಈ ಸದ್ಯ ಈಗ ಸದ್ಯ ಏನಲ್ಲ ಸರ್, ಈಗ ಎಲ್ಲ ಕೌಳ ಈಗ ನೆಲ ತಗತ್ತಾರ ಸರ್. ನೆಲ ತಗೆಲ್ಲ 3 ರೂಪಾಯಿ ಇವಾಗ ಆಗ್ಯಾವ ಸರ್, ನೀನೊಂದ್ 4 ಕಡೆ ಬಗ್ಗೆ. ಹ್ಮ್, ಈಗ ಜ್ವಾಳ ಕೊಯ್ಯವು ಅದು 3 ರೂಪಾಯಿ ಇವಾಗ ಆಗ್ಯಾವ ಸರ್. ಜ್ವಾಳ ಕೊಯ್ಯವು ನಿನ್ನೊಂದ್ 4 ಕಡೆ ಬಾಗ ಜ್ವಾಳ ಕೊಯ್ಯೋದಿವ ಸರ್. ಈಗ ಮತ್ತೆ ಜ್ವಾಳ ಕೊಯ್ಯೋ ಆದ್ಮೇಲೆ ಮತ್ತೊಂದ್ 15 ದಿವಸ ಬಿಟ್ಟು ರಾಶಿ ಮಾಡತ್ತ ಚಲೋ ಮಾಡ್ತೀವಿ ಸರ್. ನಂಬರ್ ಜ್ವಾಳದ ತೊಗರಿ ಅದು ಎಲ್ಲ ನಿಮ್ ಭಾಗದಲ್ಲಿ ರಾಶಿ ಮಾಡಿದ್ರ ಎಲ್ಲ ರೈತರು? ತೊಗರಿ ರಾಶಿ ಆಗ್ಯಾವ ಸರ್, ತೊಗರಿ ರಾಶಿ ಏನ್ ನಿಂತಿಲ್ಲ ಸರ್, ತೊಗರಿ ರಾಶಿ ಮುಗಿದವ ಸರ್. ಹ್ಮ್, ಕೆಲವು ತೊಗರಿ ಏನ ಕಮ್ಮಿ ನಮ್ಮ ಏರಿಯಾದಾಗ ತೊಗರಿ ಕಮ್ಮಿ ಬಿಡ್ತಾರ ಸರ್, ತೊಗರಿ ರಾಶಿ ಆಗಿಲ್ಲ ಸರ್. ನಿನ್ನ ಕಡಲೆ ರಾಶಿ ಆಗಿಲ್ಲ ಸರ್, ಕಡ್ಲಿ ನಿನ್ನ ಒಂದು 1 ತಿಂಗಳ ತಳ ಹಾಕ್ತಾರ ಕಡ್ಲೆ ರಾಶಿ. ಈಗ ಈ ಸಲ ನಿಮ್ ಭಾಗದಲ್ಲಿ ಕಡಲೆ ಮತ್ತು ಏನು ಜೋಳ, ಜವಾರಿ ಜೋಳ, ಅದು ಬಿಜಾಪುರ ಜೋಳ ಅಂತ ಹೇಳ್ತೀವಿ ನಾವು, ಹಿಂಗಾರಿ ಜೋಳ ಹೇಗದ ಬೆಳೆಗಳು? ಇಲ್ಲ ಸರ್, ನಮ್ ಏರಿಯಾದಾಗ ಅಂತ ಇಲ್ಲಿ ಹಿಂಗಾರಿ ಜೋಳ ಬಿತ್ತಂಗ್ ಸರ್, ನಾವು ಬಿತ್ತದ ನಂಬರ್ ನೆಲ್ಲು ಜಾಸ್ತಿ ಬೆಳಿತೀವಿ ಸರ್, ಮತ್ತೆ ನಂಬರ್ ಜೋಳ ಬೆಳಿತೀವಿ, ಕಡ್ಲಿ ಬೆಳಿತೀವಿ ಸರ್. ಕಡ್ಲೆ ಹೇಗೆ ಚೆನ್ನಾಗಿ ಬರ್ತಾ ಇದಾವ ಈ ಸಲ, ಹೇಗಿದಾವ ಕಡ್ಲೆ? ಕಡ್ಲಿ ಬರಲ್ ಸರ್, ಚಲೋ ಬರ್ತಾವ ಸರ್. ಈ ವರ್ಷ ಸ್ವಲ್ಪ ಮಳೆ ಆಗೋದ್ರೆ ಅವಾಗ ಒಂದಿಟ್ಟು ತಪ್ಪಲ ಪುಟ್ಟಾಕಿ ಸ್ವಲ್ಪ ಬಹಳ ಇದಿಲ್ಲ ಸರ್, ಏರ್ಪಡಿಲ್ಲ ಕಡ್ಲಿದ ಸ್ವಲ್ಪ ಇಳುವರಿ ಕಮ್ಮಿ ಐತಿ ಸರ್. ಹೇಗೆ ಮತ್ತೆ ಹಿಂಗ ಜೋಳ ನಿಮ್ದು ನಂಬರ್ ಜೋಳ ಕಟಾವ್ ಆಯ್ತು, ರಾಶಿ ಆಯ್ತು, ಏನ್ ಮಾಡ್ತೀರಿ ಜೋಳವನ್ನ ಮಾರಾಟ ಆಯ್ತಾ? ಮಾರಾಟ ಈ ಹೋದ ವರ್ಷದಿಂದ ಈಗ 2 ವರ್ಷದಿಂದ ಗೋರ್ಮೆಂಟ್ ಬೋರ್ಡಿಂದ ಸರ್. ಈಗ ಆಲ್ರೆಡಿ ಈ ವರ್ಷ ಏನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ಮತ್ತೆ ಅದೇ ನಮಗೆ ಬಹಳ ಸಪ್ಲೈ ಸರ್, ಈಗ ಹೊರಗಡೆ ಕೊಡಕ್ ಹೋದ್ರೆ ಆಟೋ ದುಡ್ಡು ತಗೊಂಡ್ಬಿಡ್ತಾರೆ ಸರ್. ಮಾರಾಟ ಕೇಂದ್ರಗಳು ಇನ್ನೂ ಆಗಿಲ್ಲ ನಿಮ್ ಭಾಗದಲ್ಲಿ? ಇನ್ನು ಆಗಿಲ್ಲ ಸರ್, ಆಗಿದ್ರೆ ನಮ್ಗೆ ಒಂದಿಷ್ಟು ಇದಾಗ್ತದ, ಒಳ್ಳೇದಾಗ್ತದೆ ರೈತರಿಗೆ. ಆದ್ರೆ ಅದನ್ನ ನೆನ್ಸ್ಕೊಂಡು ಕುಂಟ್ಕೊಂಡಿವಿ ನಾವು, ಅದು ನಡೆದಿಲ್ಲ ಸರ್. ನನ್ನ ಆಂಜನೇಯವರೇ ನೋಡ್ರಿ, ಹಿಂಗಾರಿ ಬೆಳೆಗಳು ಕಟಾವಾಗಿದಾವೆ, ಏನ್ ಅನ್ಸತ್ತೆ ನಿಮಗೆ ಒಟ್ಟಾರೆ ಈ ಸಲ ಬೆಳೆಗಳು ಹೇಗ್ ಬಂತು ಅನ್ಸತ್ ನಿಮ್ಗೆ? ಇಲ್ಲ ಸರ್, ನಮ್ಗೆ ಮಾಡಿದ ಬೆಳೆ ಅಂದ್ರೆ ಚಲೋ ಆಗಿಲ್ಲ ಸರ್, ಮಾಡಿದ ಬೆಳೆ ಚಲೋ ಬಂದವ ಸರ್. ನಾವು ಒಂದ್ 2 ಎಕರೆ ನೆಲ ಸಿಗ್ತೀವಿ ಸರ್. 2 ಎಕರೆ ನೆಲ ಅಂದ್ರೆ 45 ಗ್ರಾಮ್ ಬಂತ ಸರ್ ನಮ್ಗೆ ಎಕರೆಗೆ. ಎಕರೆಗೆ 45, ಒಳ್ಳೆ ಬೆಳೆ ಅಲ್ಲ? ಹಾ, ಪಂಚಿಟ್ ನೀರಿಗೆ ಬೆಳಿದ್ವಿ ಸರ್ ನಾವು, 45 ಗ್ರಾಮ್ ಒಳ್ಳೆ ಬೆಳೆ ಬೆಳಿದ್ವಿ ಸರ್, ಬರಲ್ಲ ನಮ್ಗೆ. ನಾವು ಮಾಡಿದ್ವಿ ಮತ್ತೆ ನೆಲ್ಲ ರೇಟ್ ಏನೈತಿ, 1730 ಹಂಗೆ ಮಾರ್ಕೆಟಿವಿ ಸರ್ ನಾವು. ಸೋನಾ ಮಸೂರಿ? ಇಲ್ಲ ಸರ್, ಇವು ಅದ್ರಾಗ ನಂಜಾಳ ಸೋನಾ ಅಂತ ಹೇಳಿ ಬರ್ತಾರೆ, ಸೋನಾ ಮಸೂರಿ ಅಲ್ಲ ಸರ್. ನಂಜಾಳ ಸೋನಾ, ಹಾ ನಂಜಾಳ ಸೋನಾ ಸರ್. ಮತ್ತೆ ನಮ್ಮ ರೈತರು ಕಡೆ ಅಂದ್ರೆ ಸೆಂಟರ್ ಲೆಕ್ಕ ಸರ್, ನಮ್ದು ಅಂದ್ರೆ 75 ಕೆಜಿ ಸರ್ ನಮ್ಮ ಏರಿಯಾದಲ್ಲಿ ನಾವು ವ್ಯಾಪಾರ ಕೊಡೋದು. 75 ಕೆಜಿ 1720 ರೂಪಾಯಿ ಅಂದ್ರೆ ರೇಟ್ ಹೋಗ್ಯಾವ ಸರ್ ಅವು. ಒಟ್ಟಾರೆ ಈ ಸಲ ನಿಮ್ಗೆ ಚೆನ್ನಾಗಿ ಬೆಳೆಗಳು ಬಂದಿದಾವೆ, ಹಿಂಗಾರು ಬೆಳೆಗಳೆಲ್ಲ? ಎಲ್ಲ ಮುಂಗಾರಿ ಆದ್ರೂ ಸಲ ಬೆಳೆದ ಸರ್, ಹಿಂಗಾರು ಆದ್ರೂ ಸಲ ಬೆಳೆದ ಸರ್. ನಿಮ್ ಪುಣೆದಿಂದ ನಮ್ಗೆ ಏನ್ ಬರಲ್ಲ ಸರ್, ಬೆಳೆಯಿಂದ ಏನ್ ನಮ್ಗೆ ಎಫೆಕ್ಟ್ ಆಗಿಲ್ಲ ಸರ್. ಮೊನ್ನೆ ನೆಲ್ಲಂಗೆ ಸ್ವಲ್ಪ ದುಡ್ಡು ಒಂದ್ ಎಕರೆಗೆ 5-6 ಚೀಲ ಸತ್ತು ಸರ್. ಪರಿಹಾರದ ಕೆಲವು ಮಂದಿ ಹಾಕಿರೋ, ಕೆಲವು ಮಂದಿ ಹಾಕಿಲ್ಲ ಸರ್. ನಮ್ಗನ ಬಿದ್ದಿಲ್ಲ ಪರಿಹಾರದ ಮುಟ್ಟು. ಅದು ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ರ ಇಲಾಖೆಯವರು, ಕೃಷಿ ಇಲಾಖೆಯವರು, ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು ಅವಾಗೆಲ್ಲ ಸರ್ವೆಯನ್ನ? ಹ್ಮ್, ಮಾಡ್ಕೊಂಡು ಹೋಗಿದ್ರು ಸರ್, ಮಾಡ್ಕೊಂಡು ಹೋದ್ರು ಕೂಡ ನಮ್ಗಂತಲ್ಲ ಸರ್. ನಿನ್ನ ಕೆಲವು ಮಂದಿ ಯಾರಿಗೂ ಬಿದ್ದಿಲ್ಲ ಸರ್, ನಿನ್ನ ಕೆಲವು ಮಂದಿಗೆ, ಕೆಲವು ಮಂದಿ ಬಿದ್ದವ್ ಸರ್. ಕೆಲವೊಬ್ಬರಿಗೆ ಆಗಿದೆ, ಕೆಲವ್ ಪರಿಹಾರ ಆಗಿಲ್ಲ ಇನ್ನು. ಆಗಿಲ್ಲ ಸರ್, ಎಲ್ಲ ಇನ್ನು ಆಗಿಲ್ಲ ಸರ್. ನಮ್ದು ಮತ್ತೆ ಬಿದ್ದು ಇದಾಗಿತ್ತಲ್ಲ ಸರ್. ಆದ್ರೆ ಮತ್ತೆ ಈಗ ಅದು ಎಕರೆಗೆ 50 ಮೇಲೆ ಸರ್ ಅದು ಬೆಳೆ ನೋಡಿದ್ರ ಅಂತದ್ದು. ಮತ್ತೆ ಎದುರ್ಕೊಂಡು 5-6 ಚೀಲ ಸೊಪ್ಪ ಸರ್ ಅದು. ಆಗ್ಲಿ, ಒಳ್ಳೇದಾಗ್ಲಿ, ಬೇಗ ಸರ್ಕಾರ ಗಮನ ಹರಿಸಲಿ ಅಂತ ಹೇಳೋಣ ಆಂಜನೇಯವರೇ. ಹಿಂಗಾರು ಚೆನ್ನಾಗಿ ಬಂತಂತಕ್ಕಂತ ವಿಚಾರ, ಕಷ್ಟಪಟ್ರೆ ಖಂಡಿತ ನಿಮ್ಮಾಗೆ ರೈತರು ಸಾಕಷ್ಟು ಲಾಭ ಪಡ್ಕೋತಿದ್ದಾರೆ ಕೃಷಿ ಒಳಗ. ಒಳ್ಳೇದಾಗ್ತದೆ ಸರ್, ರೈತರಿಗೆ ಏನು ಇದಿಲ್ಲ ಸರ್. ಆದ್ರೆ ಏನಂತೆ, ಸ್ವಲ್ಪ ಮಾರಾಟ ಅಂದ್ರೆ ನಮ್ಗೆ ಒಂದಿಷ್ಟು ಒಳ್ಳೆ ಮಾರಾಟ ಸಿಕ್ಕ ಸಾಕು ಸರ್. ಮತ್ತೆ ಒಳ್ಳೆ ಬೆಲೆ ಸಿಗ್ಬೇಕು ರೈತರಿಗೆ, ಟೈಮ್ ಸರಿಯಾಗಿ ಬೆಲೆ ಸಿಗ್ಬೇಕು ಅವ್ರಿಗೆ. ಹ್ಞೂ ಸರ್, ಈಗ ಇಲ್ಲಿ ಡಬ್ಬರ್ ರೇಟ್ ನೋಡಿದ್ರೆ ಜಾಸ್ತಿ ಆಗಿದೆ ಸರ್. ಮತ್ತೆ ಇವರು ಈಗ ಅಲ್ಲಿ ಗೌರ್ಮೆಂಟ್ ಹೆಚ್ಚು ಮಾಡಿದ್ರೆ ನಾವು ಇವ್ರು ಮಾಡ್ಬೇಕಲ್ಲ ಸರ್. ಆಂಜನೇಯವ್ರು, ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ನಮ್ಮ ಜಿಲ್ಲೆಯ ರೈತ ಬಾಂಧವರು ಮುಂಗಾರು ಹಂಗಾಮಿನಲ್ಲಿ ಹೇಗೆ ಬೆಳೆಗಳನ್ನು ಬೆಳೆದರು, ಹೇಗೆ ಕೃಷಿಯನ್ನು ಮಾಡಿದರು ಅಂತ ಮಾಹಿತಿ ಜೊತೆಗೆ ಹಿಂಗಾರು ಹಂಗಾಮಿನ ಬೆಳೆಗಳು ಯಾವ ಸ್ಥಿತಿಯಲ್ಲಿದ್ದಾವೆ, ರೈತ ಬಾಂಧವರು ಈ ಮುಂದಿನ ಹಂಗಾಮಿಗೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಕೃಷಿ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೆದಿದ್ದಾವೆ ಎಂಬಂತ ಒಂದು ಮಾಹಿತಿಯನ್ನು ವಿವಿಧ ತಾಲೂಕಿನ ರೈತರು ತಮ್ಮ ವಿಚಾರಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡರು. ಒಟ್ಟಿನಲ್ಲಿ ರೈತ ಬಾಂಧವರು ಈ ಪ್ರಕೃತಿ ವಿಕೋಪ ಆಗಿರ್ಬೋದು, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು, ಲಾಭಗಳನ್ನು, ಜೊತೆಗೆ ಏರಿಳಿತಗಳನ್ನು ಕಂಡಿದ್ದಾರೆ. ಒಟ್ಟಿನಲ್ಲಿ ಕೃಷಿಯು ಒಂದು ನಿರಂತರವಾದಂತಹ ಒಂದು ಬದುಕು, ಭೂಮಿತಾಯಿಯನ್ನು ನಂಬುವುದರ ಜೊತೆಗೆ ಅನ್ನವನ್ನು ನೀಡುವಂತಹ ಒಂದು ಪುಣ್ಯದ ಕೆಲಸದಲ್ಲಿ ತೊಡಗಿದ್ದಾರೆ. ಎಲ್ಲ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಇದುವರೆಗೆ ಜಿಲ್ಲೆಯಲ್ಲಿ ಹಿಂಗಾರು ಬೆಳೆಗಳ ಕಟಾವು ಮತ್ತು ಬೇಸಿಗೆ ಹಂಗಾಮಿನ ಸಿದ್ಧತೆ ಕುರಿತು ವಿವಿಧ ಪ್ರಗತಿಪರ ರೈತರ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿದ್ದಾರೆ ಆಂಜನೇಯ ಉದ್ಬಾಳ್, ಅಮರಗುಂಡಪ್ಪ, ಮಿಟ್ಟೇಕಲ್ಲೂರು ಶ್ರೀಧರ್ ಹಾಗೂ ನಾಗರಾಜ್ ಹನುಮಂತ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार.